ವಿಧಾನಸಭೆಯಲ್ಲಿ ಧ್ವನಿಮತದ ನಿರ್ಣಯ ಅಂಗೀಕಾರ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ದ ಆಕ್ಷೇಪಾರ್ಹ ಪದ ಬಳಕೆ ಹಿನ್ನೆಲೆ ಪರಿಷತ್ನಲ್ಲಿ ಗದ್ದಲ, ಅನಿರ್ದಿಷ್ಟಾವಧಿಗೆ ಕಲಾಪ ಮುಂದೂಡಿಕೆ. ರಾಜ್ಯದಲ್ಲಿ ಉತ್ಪಾದನೆಯಾಗುವ ಜೇನುತುಪ್ಪಕ್ಕೆ ತೋಟಗಾರಿಕೆ ಇಲಾಖೆಯಿಂದ ಝೇಂಕಾರ ಹೆಸರಿನಲ್ಲಿ ಹೊಸ ಬ್ರ್ಯಾಂಡ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿ ಹಾಸನ. ಆತ್ಮೀಯ ಕೇಳುಗರೆ ಗಮನಿಸಿ, ಹಾಸನ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯಲು ಹಮ್ಮಿಕೊಂಡಿರುವ ಕಾರ್ಯತಂತ್ರಗಳು ಈ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ 20ರಂದು ಅಂದರೆ ನಾಳೆ ಸಂಜೆ 4:30 6:00 ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾಗಿರುವ ಎಚ್ಕೆ ಪಾಂಡು ಮತ್ತು ವಿಷಯ ತಜ್ಞರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಾಲಾ ಶಿಕ್ಷಣ ಇಲಾಖೆ ಹಾಸನ. ಕೇಳುಗರು ಸಂಪರ್ಕಿಸಲು ಸಂಖ್ಯೆಗಳು ಹೀಗಿವೆ: 246-289 ಮತ್ತೊಂದು 245-258. ಎಸ್ಟಿಡಿ ಕ್ರಮಾಂಕ 08172. ತಪ್ಪದೇ ಆಲಿಸಿ ಮತ್ತು ಕಾರ್ಯಕ್ರಮಕ್ಕೆ ಕರೆ ಮಾಡಿ. ನಾಳೆ ಸಂಜೆ 4:30 6:00 ಹಾಸನ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯಲು ಹಮ್ಮಿಕೊಂಡಿರುವ ಕಾರ್ಯತಂತ್ರಗಳು ಈ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ. ಇದು ಆಕಾಶವಾಣಿ ಹಾಸನ. ಕಿಸಾನ್ ವಾಣಿ ಕೃಷಿ ರಂಗ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮವಾಗಿದೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮರೆತು ಹೋಗುತ್ತಿರುವ ವಿವಿಧ ಖಾದ್ಯಗಳ ತಯಾರಿಕೆ ಮತ್ತು ಮಹತ್ವ ಈ ಕುರಿತು ಹಾಸನದ ವಿದ್ಯಾನಗರದ ಎಸ್ಬಿ ಸ್ನೇಹ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮರೆತು ಹೋಗಿರತಕ್ಕಂತಹ ಕೆಲವು ಖಾದ್ಯಗಳನ್ನು ಪರಿಚಯ ಮಾಡಲಿಕ್ಕೆ, ಅವುಗಳನ್ನು ಮಾಡುವಂತಹ ವಿಧಾನವನ್ನು ಹೇಳಿಕೊಡಲಿಕ್ಕೆ ನಮ್ಮೊಂದಿಗೆ ಹಾಸನದ ವಿದ್ಯಾನಗರದ ಎಸ್ಬಿ ಸ್ನೇಹ ಅವರು ಇದ್ದಾರೆ. ಸ್ನೇಹ ಅವರು ಇತ್ತೀಚೆಗೆ ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯ ಆವರಣದಲ್ಲಿ ಸಾವಯವ ಹಾಗೂ ಸಿರಿಧಾನ್ಯಗಳ ಮೇಳದ ಸಂದರ್ಭದಲ್ಲಿ ಆಯೋಜನೆಯನ್ನ ಮಾಡಿದ್ದಂತಹ ಸಿರಿಧಾನ್ಯ ಹಾಗೂ ಮರೆತು ಹೋಗಿರತಕ್ಕಂತಹ ಖಾದ್ಯಗಳ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ತೃತೀಯ ಬಹುಮಾನವನ್ನು ಗಳಿಸಿಕೊಂಡಿದ್ರು. ಅವರು ಆವತ್ತು ನುಚ್ಚಿನ ಉಂಡೆಯನ್ನ ಮಾಡಿಕೊಂಡು ಬಂದಿದ್ರು. ಇದು ಕೂಡ ಒಂದು ಮರೆತು ಹೋದಂತಹ ಖಾದ್ಯ. ಅದರದ್ದೇ ಆದಂತಹ ಕೆಲವೊಂದು ಮಹತ್ವವೂ ಕೂಡ ಇದೆ, ಉಪಯೋಗಗಳು ಕೂಡ ಇದೆ. ಹೀಗೆ ನುಚ್ಚಿನುಂಡೆಯ ಜೊತೆಗೆ ಇನ್ನು ಕೆಲವು ಮರೆತು ಹೋಗಿರತಕ್ಕಂತಹ ಖಾದ್ಯಗಳ ಪರಿಚಯವನ್ನ ಅವರು ಇವತ್ತು ಮಾಡಿಕೊಡ್ತಾ ಇದ್ದಾರೆ. ಸ್ನೇಹ ಅವರೇ ನಮಸ್ಕಾರ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ. ಏನು ಓದಿದ್ರಿ ಸ್ನೇಹ ನೀವು? ಸರ್ ನಾನು ಎಂಎಸ್ಸಿ ಮತ್ತೆ ಎಂಎಡ್ ಮಾಡಿದ್ದೀನಿ. ಎಂಎಸ್ಸಿ ಮ್ಯಾಥ್ಸ್ ನಲ್ಲಿ ಮಾಡಿದ್ದೀನಿ. ಎಂಎಸ್ಸಿ ಮ್ಯಾಥ್ಸ್ ಅಲ್ಲಿ ಮಾಡಿದಿರಿ? ಹೌದು ಸರ್. ಎಲ್ಲಿ ಕೆಲಸ ಮಾಡಿದ್ರಿ? ಸರ್ ನಾನು 3-4 ಸ್ಕೂಲ್ಗಳಲ್ಲಿ ಕೆಲಸ ಮಾಡಿದ್ದೀನಿ. ಅದರಲ್ಲಿ ಒಂದು ಕೇಂದ್ರೀಯ ವಿದ್ಯಾಲಯ, ಆಮೇಲೆ ಕ್ರೈಸ್ಟ್ ಶಾಲೆ ಹಾಗೂ ಹೋಲಿ ಮದರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಈಗ ಮನೆಪಾಠಕ್ಕೆ ಸೀಮಿತವಾಗಿದ್ದೀರಿ? ಹೌದು ಸರ್. ಮನೆಪಾಠವನ್ನು ಮಾಡ್ತಾರೆ. ಎಷ್ಟು ಜನ ವಿದ್ಯಾರ್ಥಿಗಳು ಬರ್ತಾರೆ? ಸುಮಾರು ಜನ ಬರ್ತಾರೆ ಸರ್. ಈ ಮರೆತು ಹೋದಂತ ಖಾದ್ಯಗಳ ಬಗ್ಗೆ ಯಾಕೆ ನಿಮಗೆ ಆಸಕ್ತಿ? ಸರ್ ಇದು ನನಗೆ ಯಾಕೆ ಆಸಕ್ತಿ ಬಂದಿದ್ದು ಅಂದ್ರೆ, ಇದಕ್ಕೆ ಕಾರಣ ನಮ್ಮ ಅಜ್ಜಿ. ನಮ್ಮ ಅಜ್ಜಿ ಈ ಮರೆತು ಹೋದ ಖಾದ್ಯ ಅಂತಂದಾಗ, ಈಗಿನ ಕಾಲದಲ್ಲಿ ಇದನ್ನೆಲ್ಲ ನಾವು ಜಾಸ್ತಿ ಮಾಡಲ್ಲ. ನಾ ಸಾಮಾನ್ಯವಾಗಿ ನಮ್ಮ ಅಜ್ಜಿ ಜೊತೆ ಯಾವಾಗ್ಲೂ ಇರ್ತಾ ಇದ್ದಿದ್ದು, ತುಂಬಾನೇ ಅವ್ರ ಜೊತೆ ಬಳಕೆ ಜಾಸ್ತಿ ಇತ್ತು ನನಗೆ. ಆವಾಗ ಅವ್ರು ಏನೇನು ಮಾಡ್ಕೊಡ್ತಾ ಇದ್ರು, ಆವಾಗ ಅವ್ರ ಜೊತೆನಲ್ಲಿ ಹೋಗಿ ಏನ್ ಮಾಡೋದು, ಹೇಗ್ ಮಾಡೋದು, ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾ ಇದ್ರು. ಅಜ್ಜಿ ಕೈ ರುಚಿ ಅಂದ್ರೆ ಅದೊಂಥರ ತುಂಬಾನೇ ಪ್ರೀತಿ, ಅಷ್ಟೇ ಚೆನ್ನಾಗಿರ್ತಾ ಇತ್ತು. ಸೊ ಹಾಗಾಗಿ ಅವ್ರ ಜೊತೆನಲ್ಲಿ ಜಾಸ್ತಿ ಇರ್ತಿದ್ರಿಂದ ನನಗೆ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಇಂಟ್ರೆಸ್ಟ್ ಬರ್ತಾ ಹೋಯ್ತು. ಸೊ ಹಾಗಾಗಿ ಕೆಲವೊಂದನ್ನ ಅವರಿಂದ ನಾನು ಕಲ್ತ್ಕೊಂಡಿದ್ದೀನಿ. ಅಜ್ಜಿ ಅಂದ್ರೆ ತಂದೆಯ ತಾಯಿನೋ ಅಥವಾ ತಾಯಿಯ ತಾಯಿ? ನಮ್ಮ ತಂದೆಯ ತಾಯಿ ಸರ್. ತಂದೆಯ ತಾಯಿ, ಅವರಿಂದ ನೀವು ಈ ಮರೆತು ಹೋಗಿರ್ತಕ್ಕಂತ ಕೆಲವು ಖಾದ್ಯಗಳು ಹಾಗೂ ಅಡುಗೆನು ಕೂಡ ಅವರಿಂದ ಕಲ್ತ್ಕೊಂಡ್ರೆ? ಅಡುಗೆ ಸ್ವಲ್ಪ ನಮ್ಮ ಅಜ್ಜಿ ಹತ್ರ ಕಲ್ತೆ, ಇನ್ನ ಸುಮಾರಷ್ಟು ನಮ್ಮ ಅತ್ತೆ ಅವ್ರ ಹತ್ರ ಕಲ್ತಿದ್ದೀನಿ ಸರ್. ನಮ್ಮ ಅತ್ತೆ ತುಂಬಾನೇ ಚೆನ್ನಾಗಿ ರುಚಿ ರುಚಿಯಾಗಿ ಅಡುಗೆ ಮಾಡ್ಕೊಡ್ತಾ ಇದ್ರು. ನಮ್ಮ ಅತ್ತೆ ಜೊತೆ ಜಾಸ್ತಿ ಕಲ್ತಿದ್ದ ಅಡುಗೆನ ಅವ್ರ ಹತ್ರ ತುಂಬಾನೇ ಚೆನ್ನಾಗಿ ಕಲ್ತಿದ್ದೀನಿ. ಈಗ ಹಂಗಂದ್ರೆ ರುಚಿ ರುಚಿಯಾಗಿ ಅಡುಗೆ ಮಾಡಿ ಹಾಕ್ತೀರಾ? ಖಂಡಿತ ಸರ್, ರುಚಿಯಾಗಿ ಹಾಗೂ ಪ್ರೀತಿಯಿಂದ ಬಡಿಸ್ತೀನಿ ಸರ್. ಸಾಮಾನ್ಯವಾಗಿ ಹೊಸ ಹೊಸ ಖಾದ್ಯಗಳು ಅಂತ ಹೇಳಿ ಏನಿರುತ್ತೋ ಅದನ್ನ ಇವತ್ತು ಹೆಚ್ಚು ಜನ ಕಲಿಯಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ, ಅದನ್ನ ಮಾಡಿ ಮನೆಯವರಿಗೆ ಬಡಿಸ್ಲಿಕ್ಕೆ ಇಷ್ಟಪಡ್ತಾರೆ. ಈ ಹಳೆಯ ಖಾದ್ಯಗಳನ್ನ ಕಲಿಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ಸರ್, ಹಳೆ ಖಾದ್ಯ ಕಲಿಯಕ್ಕೆ ಒಂದು ಏನು ಅಂತಂದ್ರೆ, ಆ ಹಳೆ ಖಾದ್ಯದಲ್ಲಿ ಸ್ವಲ್ಪ ನಿಮ್ ಪೌಷ್ಟಿಕಾಂಶ ಆಗ್ಲಿ ಇನ್ನೊಂದಾಗ್ಲಿ ತುಂಬಾನೇ ಇರುತ್ತೆ ಅದರಲ್ಲಿ. ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದದು. ಏನಾಗಿದೆ ಅಂದ್ರೆ, ಈಗಿನ ಕಾಲದವರು ರುಚಿಗೆ ಮಾತ್ರ ಅವರು ಬೆಲೆ ಕೊಡ್ತಾರೆ. ಈ ರುಚಿಗೆ ಬೆಲೆ ಕೊಟ್ಟು ಏನ್ ಮಾಡ್ತಾರೆ ಅಂತಂದ್ರೆ, ರುಚಿ ಮಾತ್ರ ಚೆನ್ನಾಗಿರುತ್ತೆ, ಅದರಲ್ಲಿ ಆರೋಗ್ಯಕ್ಕೆ ಅವರು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಆದ್ರೆ ಹಳೆ ಖಾದ್ಯದಲ್ಲಿ ಅದು ಯಾವ್ಯಾವ ಸಂದರ್ಭಕ್ಕೆ ಯಾವ್ಯಾವ ಖಾದ್ಯ ಮಾಡಬೇಕು ಮತ್ತೆ ಅದರಿಂದ ಏನು ಉಪಯೋಗ, ಅದೆಲ್ಲ ಹಳೆದ್ರಲ್ಲಿ ಇರ್ತಿತ್ತು. ಇವಾಗಾದ್ರೆ ಆ ಪಾಶ್ಚಿಮಾತ್ಯರದ ಅದನ್ನ ಫಾಲೋ ಮಾಡ್ಕೊಂಡು ಹೋಗಿ ಎಲ್ಲರೂ, ಸೊ ಅದೇ ಇದರಲ್ಲೇನೆ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ರುಚಿ ಮಾತ್ರ ಅಷ್ಟೇನೆ, ನಿಮಗೆ ಆರೋಗ್ಯಕ್ಕೆ ಇಂಪಾರ್ಟೆನ್ಸ್ ಇಲ್ಲ ನಿಮಗೆ. ಸೊ ಹಾಗಾಗಿ ನನಗೆ ಸ್ವಲ್ಪ ಮರೆತು ಹೋದ ಖಾದ್ಯದ ಬಗ್ಗೆ ಸ್ವಲ್ಪ ಒಲವು ಜಾಸ್ತಿ ಆಯ್ತು ಅಷ್ಟೇ. ಹಾಗಾಗಿ ಮರೆತು ಹೋದ ಖಾದ್ಯಗಳನ್ನ ಕಲಿಯಲಿಕ್ಕೆ ನೀವು ಇಷ್ಟಪಟ್ರಿ? ಹೌದು. ಎಷ್ಟು ಮರೆತು ಹೋಗಿರ್ತಕ್ಕಂಥ ಖಾದ್ಯಗಳನ್ನ ಮಾಡಬಲ್ರಿ ನೀವು? ಒಂದು 10-15 ಅಂತ ಖಂಡಿತ ಮಾಡಬಹುದು ಸರ್. ಈ ಖಾದ್ಯಗಳನ್ನ ಆಗಾಗ್ಗೆ ಮನೆಯಲ್ಲಿ ಮಾಡಿಕೊಡ್ತಾ ಇರ್ತೀರಾ? ಖಂಡಿತ ಸರ್, ಅವಾಗವಾಗ ಮಾಡ್ತಾ ಇರ್ತೀನಿ. ಮನೆಯಲ್ಲೂ ನನ್ನ ಮಗ ಮತ್ತೆ ನಮ್ಮ ಯಜಮಾನರಿಗೆ ತುಂಬಾ ಇಷ್ಟ, ಮತ್ತೆ ಯಾರು ನೆಂಟರು ಬಂದಾಗ ಅವಾಗ್ಲೂ ಕೂಡ ನಾನು ಇದನ್ನ ಟ್ರೈ ಮಾಡ್ತೀನಿ. ಅವರು ಕೂಡ ಇವೋ ಎಷ್ಟೋ ವರ್ಷಗಳಾಗೋಗಿತ್ತು ಈ ತರ ಇದನ್ನ ತಿಂದು ಅಂತ ಹೇಳಿ ತುಂಬಾ ಖುಷಿಯಾಗಿ ಸೇವನೆ ಮಾಡ್ತಾರೆ. ಖಂಡಿತ ಸರ್. ಮೊನ್ನೆ ನೀವು ನುಚ್ಚಿನ ಉಂಡೆಯನ್ನ ಮಾಡಿಕೊಂಡು ಬಂದಿದ್ರಿ. ಹೌದು, ಅಲ್ಲಿ ನಿಮ್ಮ ನುಚ್ಚಿನ ಉಂಡೆಗೆ ತೃತೀಯ ಬಹುಮಾನ ಸಿಕ್ತು. ಹಾಗಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಈ ಒಂದು ಕಾಂಪಿಟೇಷನ್ ಹೀಗೆ ಕೃಷಿ ಇಲಾಖೆನಲ್ಲಿ ನಡೀತಾ ಇದೆ, ನಾನು ಕೂಡ ಹೋಗ್ಬೇಕು ಅಂತ ಹೇಳಿ ಹೇಗ್ ಗೊತ್ತಾಯ್ತು ನಿಮ್ಗೆ? ಸರ್, ಅಲ್ಲಿ ನನ್ನ ಫ್ರೆಂಡ್ ಒಬ್ರಿದ್ದಾರೆ, ಅವರು ನನಗೆ ಹೀಗೆ ಕಾಂಪಿಟೇಷನ್ ಇದೆ ಬನ್ನಿ ಅಂತ ಹೇಳಿದ್ರು ನನಗೆ. ನಾನು ಹೋದ ವರ್ಷನೂ ಕೂಡ ಈ ಕೃಷಿ ಇಲಾಖೆನಲ್ಲಿ ನಡೆದಂತಹ ಕಾಂಪಿಟೇಷನ್ ಅಲ್ಲಿ ಅಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಸೆಕೆಂಡ್ ಪ್ರೈಸ್ ಬಂದಿತ್ತು ಹೋದ ವರ್ಷ. ಈ ಸರಿ ನನಗೆ 3ನೇ ಬಹುಮಾನ ಬಂದಿದೆ. ಕಳೆದ ವರ್ಷದಲ್ಲಿ ಏನ್ ಮಾಡಿದ್ರಿ? ಸರ್, ಹೋದ ವರ್ಷದಲ್ಲಿ ನಾನು ಮರೆತು ಹೋದ ಖಾದ್ಯ ಇರಲಿಲ್ಲ, ಆಕ್ಚುಲಿ ಸಿರಿಧಾನ್ಯದಲ್ಲಿ ಇತ್ತು. ಆ ಸಿರಿಧಾನ್ಯದಲ್ಲಿ ನಾನು ಬರಗನ್ನ ಉಪಯೋಗಿಸಿಕೊಂಡು ಮಸಾಲ ವಡೆ ಮಾಡಿದ್ದೆ ಸರ್. ಮಸಾಲ ವಡೆ? ಬರಗನ್ನ ಉಪಯೋಗಿಸಿಕೊಂಡು ಮಸಾಲ ವಡೆಯನ್ನ ಮಾಡಿದ್ರಿ. ಈ ಸಾಲಿನಲ್ಲಿ ನುಚ್ಚಿನ ಉಂಡೆ ಮಾಡಿದ್ರಲ್ಲ, ಈ ನುಚ್ಚಿನ ಉಂಡೆ ಅಂತ ಅಂದ್ರೆ ಏನು? ಸರ್, ಇದು ನುಚ್ಚಿನ ಉಂಡೆ ನೀವು ಬೆಳಗ್ಗೆ ತಿಂಡಿಗೆ ಬೇಕಾದ್ರೂ ನೀವು ತಿನ್ಬಹುದು. ಒಂದು ಖಾರದ ಐಟಮ್ ಇದು, ತಿಂಡಿಗೆ ಬೇಕಾದ್ರೂ ತಿನ್ಬಹುದು, ಇಲ್ಲ ಅಂದ್ರೆ ಸಂಜೆ ಸ್ನಾಕ್ಸ್ ತರ ಬೇಕಾದ್ರೂ ನೀವು ಸೇವಿಸಬಹುದು. ಇದು ಖಾರದ ಈ ನುಚ್ಚಿನ ಉಂಡೆಯನ್ನ, ಇದು ಖಾರದ್ದು. ಇದು ಖಾರದ್ದು ಹೇಳೋದಕ್ಕೆ ನುಚ್ಚಿನ ಉಂಡೆ ಅಂತ ಅಂದ ತಕ್ಷಣ ನಮಗೆ ಏನ್ ಬರುತ್ತೆ ಅಂದ್ರೆ, ಓಹೋ ಇದೇನೋ ಸಿಹಿ ತಿನಿಸು ಅಂತ ಅನ್ಸುತ್ತೆ. ಆದ್ರೆ ಇದು ಸಿಹಿ ಇದಲ್ಲ, ಇದು ಖಾರದ್ದು. ಇದು ಈ ಹಳೆ ಕಾಲದಲ್ಲಿ ಏನಾಗದು ಅಂದ್ರೆ, ಈ ಕೃಷಿಕರು ಏನ್ ಮಾಡ್ತಾ ಇದ್ರು, ಈ ತೊಗರಿ ಬೇಳೆ ಅಥವಾ ಕಡಲೆ ಬೇಳೆ ಹೆಸರು ಬೇಳೆ ಯಾವ್ದಾದ್ರು ಬೇಳೆಗಳನ್ನ ಅವರು ಸೋಸ್ಬೇಕಾದ್ರೆ ನುಚ್ಚು ಉಳಿತಾ ಇತ್ತು. ಆ ನುಚ್ಚನ್ನ ಏನ್ ಮಾಡ್ತಾ ಇದ್ರು ಅಂದ್ರೆ, ಅದನ್ನ ವೇಸ್ಟ್ ಮಾಡಬಾರ್ದು ಅಂತ ಅನ್ಬಿಟ್ಟು ಆ ನುಚ್ಚನ್ನ ಉಪಯೋಗಿಸ್ಕೊಂಡು ಇದನ್ನ ಮಾಡಕ್ಕೆ ಶುರು ಮಾಡ್ತಾ ಇದ್ರು. ಸೊ ಹಾಗ ಮಾಡ್ತಾ ಮಾಡ್ತಾನೆ ಇದನ್ನ ಏನಾಯ್ತು ಅಂದ್ರೆ, ಇದೇ ಒಂದು ಖಾದ್ಯ ಆಯ್ತು. ಓಹೋ, ಹಾಗೆ. ಅಂತಂದ್ರೆ ಅದನ್ನ ಒಕ್ಕಣೆ ಮಾಡೋ ಸಂದರ್ಭದಲ್ಲಿ ಒಡೆದು ಹೋಗ್ತಾ ಇತ್ತು, ಬಡಿಯುವಾಗ ಇನ್ನೊಂದು ಸಂದರ್ಭದಲ್ಲಿ ಒಡೆದು ಹೋಗ್ತಾ ಇತ್ತು. ಅದನ್ನ ವೇಸ್ಟ್ ಮಾಡಬಾರ್ದು, ವ್ಯಯ ಮಾಡಬಾರ್ದು ಅನ್ನುವಂತ ಉದ್ದೇಶದಿಂದ ಅದನ್ನೆಲ್ಲ ಒಂದ್ ಕಡೆಗೆ ಸಂಗ್ರಹಿಸಿ ನುಚ್ಚಿನ ಉಂಡೆ ಅಂತ ಹೇಳಿ ಮಾಡ್ತಾ ಇದ್ರು. ನುಚ್ಚಿನ ಉಂಡೆಯನ್ನ ಮಾಡ್ಲಿಕ್ಕೆ ಏನೇನ್ ಬೇಕಾಗುತ್ತೆ? ಇದಕ್ಕೆ ತೊಗರಿ ಬೇಳೆ, ಕಡಲೆ ಬೇಳೆ ಹಾಗೂ ಹೆಸರು ಬೇಳೆ, ಮೂರು ತರದ ಬೇಳೆಗಳನ್ನು ಉಪಯೋಗಿಸ್ತೀವಿ. ಜೊತೆಗೆ ಹಸಿರು ಮೆಣಸಿನಕಾಯಿ ಬೇಕು, ಶುಂಠಿ, ಇಂಗು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸಬ್ಬಸ್ಗೆ ಸೊಪ್ಪು, ಇದು ಆಪ್ಷನಲ್, ಬೇಕಾದ್ರೆ ಹಾಕಬಹುದು ಇಲ್ಲಾಂದ್ರೆ ಅದು ನಮ್ಮ ಇಷ್ಟ. ಜೊತೆಗೆ ತೆಂಗಿನಕಾಯಿ ತುರಿ, ಜೀರಿಗೆ ಮತ್ತೆ ಉಪ್ಪು ರುಚಿಗೆ ತಕ್ಕಷ್ಟು. ಇದಿಷ್ಟನ್ನ ಬಳಕೆ ಮಾಡ್ಕೊಂಡು ನುಚ್ಚಿನ ಉಂಡೆನ ತಯಾರಿಸಬಹುದು. ಮಾಡುವ ವಿಧಾನ ಹೇಗೆ? ಈಗ ನಾನು ಮೂರು ತರದ ಬೇಳೆ ಹೇಳಿದ್ನಲ್ಲ, ಆ ಮೂರು ತರದ ಬೇಳೆಗಳನ್ನ 2-3 ಗಂಟೆ ಕಾಲ ನೀರಿನಲ್ಲಿ ನೆನೆಸಿಟ್ಕೊಬೇಕು, ಚೆನ್ನಾಗಿ ತೊಳೆದ್ಬಿಟ್ಟು. ಆಮೇಲೆ ನೀವು ಹಸಿರು ಮೆಣಸಿನಕಾಯಿ, ಶುಂಠಿ, ಇಂಗು, ತೆಂಗಿನಕಾಯಿ ತುರಿ, ಉಪ್ಪು, ಜೀರಿಗೆ ಇದೆಲ್ಲವನ್ನು ಮಿಕ್ಸಿಗೆ ಹಾಕಿ ಸಣ್ಣಗೆ ರುಬ್ಕೊಳ್ಳೋದು. ಆಮೇಲೆ ನೆನೆಸಿರುವಂತಹ ಬೇಳೆಗಳನ್ನು ಸಹ ಇದರಲ್ಲಿ ತರಿತರಿಯಾಗಿ ರುಬ್ಕೋಬೇಕು, ಫುಲ್ಲು ಪೇಸ್ಟ್ ಮಾಡ್ಕೋಬಾರ್ದು, ತರಿತರಿಯಾಗಿ ರುಬ್ಕೊಂಡು ಈ ಮಿಶ್ರಣಕ್ಕೆ ನಾವು ಹೆಚ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಆಮೇಲೆ ಒಂದು ಉಂಡೆ ತರ, ಉಂಡೆ ಅಂದ್ರೆ ರೌಂಡ್ ಬರಬಾರ್ದು, ಇದು ಸ್ವಲ್ಪ ಓವಲ್ ಶೇಪ್ ತರ, ಕೈಯಲ್ಲಿ ಹಿಂಗೆ ಇದು ಮಾಡಿದಾಗ ಓವಲ್ ಶೇಪ್ ಬರುತ್ತೆ, ಆ ತರ ಮಾಡಿ ಹಬೆನಲ್ಲಿ ನೀವು ಬೇಯಿಸಬೇಕು. ಹಬೆನಲ್ಲಿ ಬೇಯಿಸ್ಬಿಟ್ಟು ಒಂದು 10-15 ನಿಮಿಷ ಒಂದು ಹಬೆನಲ್ಲಿ ಬೇಯಿಸಿದ್ರೆ ಬೆಂದ್ ಬಿಡುತ್ತೆ ಬೇಗ. ಆಮೇಲೆ ಇದನ್ನ ಬಿಸಿ ಬಿಸಿ ಇದ್ದಾಗ ಅದ್ರ ಜೊತೆಗೆ ನಾವು ನಮ್ಮ ಅಜ್ಜಿ ಕಾಲದಲ್ಲಿ ಏನ್ ಮಾಡ್ತಿದ್ವಿ, ಚಟ್ನಿ ಹಾಕೋತಿರ್ಲಿಲ್ಲ, ಅದಕ್ಕೆ ಅಂತ ಮಜ್ಜಿಗೆ ಹುಳಿ ಮಾಡ್ತಾ ಇದ್ರು, ಬೂದ್ಗುಂಬಳಕಾಯಿ ಮಜ್ಜಿಗೆ ಹುಳಿ. ಸೊ ಆ ಮಜ್ಜಿಗೆ ಹುಳಿ ಜೊತೆ ನೆಂಚ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಬೇಕು ಅಂದ್ರೆ ಚಟ್ನಿನೂ ಕೂಡ ಮಾಡ್ಕೋಬಹುದು. ಈಗಿನ ಕಾಲದ ಮಕ್ಕಳಾದ್ರೆ ಕೆಚಪ್ ಕೂಡ ಹಾಕೊಂಡು ತಿಂತಾರೆ, ಅದಕ್ಕೆ ಅವ್ರವರಿಗೆ ರುಚಿಗೆ ತಕ್ಕ ಹಾಗೆ ಹೇಗೆ ಬೇಕಾದ್ರೆ ಮಾಡಬಹುದು. ಏನು ಬೇಳೆಗಳಿದಾವೋ ದ್ವಿದಳ ಧಾನ್ಯಗಳು, ಇದನ್ನ ಬಿಟ್ಟು ಬೇರೆ ತರದ ಪದಾರ್ಥ ಯಾವ್ದನ್ನು ಬಳಸೋದಿಲ್ಲ ಇದಕ್ಕೆ? ಇಲ್ಲ ಸರ್, ಇಲ್ಲ. ಇದು ಹೆಸರೇ ನುಚ್ಚಿನ ಉಂಡೆ ಅಂತಾನೆ ಇರೋದ್ರಿಂದ ನುಚ್ಚು ಅಂತ ಬರ್ಬೇಕು. ಈಗ ಬೇರೆ ಪದಾರ್ಥ ಬಳಸಿದ್ದು ಅಷ್ಟು ನಾನು ನೋಡಿಲ್ಲ, ಬಟ್ ಬೇರೆ ಪದಾರ್ಥ ಬಳಸಿದ್ರೆ ಅಷ್ಟು ಚೆನ್ನಾಗಿ ಆಗಲ್ಲ ಅಂತ ಅನ್ಸುತ್ತೆ. ಇದಿಷ್ಟನ್ನೇ ಬಳಕೆಯನ್ನ ಮಾಡ್ಕೊಂಡು ತುಂಬಾನೇ ರುಚಿಕರವಾಗಿರುತ್ತೆ. ಹಬೆಯಲ್ಲಿ ಬೇಯಿಸಿಕೊಂಡು ನಾವು ಸೇವನೆಯನ್ನ ಮಾಡಬಹುದು. ಯಾವ ಕಾಲದಲ್ಲಿ ಇದು ಹೆಚ್ಚು ಮಾಡ್ತಾರೆ ಮತ್ತೆ ಚೆನ್ನಾಗಿ ಆಗುತ್ತೆ ಯಾವ ಕಾಲದಲ್ಲಿ ಸರ್? ಇದನ್ನ ಆಕ್ಚುಲ್ ಆಗಿ ಮಾಡೋದು ಯಾವ ಕಾಲದಲ್ಲಿ ಅಂದಾಗ ಚಳಿಗಾಲದಲ್ಲಿ ಮಾಡ್ತೀವಿ. ಈಗಿರ್ತಕ್ಕಂಥ ಈಗ ಚಳಿಗಾಲ. ಯಾಕೆ ಚಳಿಗಾಲದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಇದರಲ್ಲಿ ತುಂಬಾ ಪ್ರೋಟೀನ್ಸ್ ಇರುತ್ತೆ, ಫೈಬರ್ ಇರುತ್ತೆ. ಆಮೇಲೆ ಭಾರತೀಯ ಸಸ್ಯಾಹಾರ ಆಹಾರಗಳಲ್ಲಿ ಹೆಚ್ಚು ಬಳಸುವಂತಹ ಧಾನ್ಯ ಅಂದ್ರೆ ಇದು ತೊಗರಿ ಬೇಳೆ. ಇದೇನಾಗುತ್ತೆ ಅಂದ್ರೆ ನಮ್ಮ ಸ್ನಾಯುವಿನ ಬಲ ಗೊಡಿಸುತ್ತೆ, ಅದಕ್ಕೋಸ್ಕರ ಸಹಕಾರಿಯಾಗಿದೆ. ಆಮೇಲೆ ಕೆಂಪು ರಕ್ತ ಕಣ ಉತ್ಪತ್ತಿ ಮಾಡೋ ಅಂತಹ ಒಂದು ಇದು ಹೆಸರು ಬೇಳೆನಲ್ಲಿದೆ. ಚರ್ಮಕ್ಕೆ ಪ್ರಯೋಜನಕಾರಿ. ಈ ಚಳಿಗಾಲದಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಕೈಯೆಲ್ಲ ಒಡೆಯಕ್ ಶುರುವಾಗುತ್ತೆ. ಸೊ ಈ ಹೆಸರು ಬೇಳೆ ಅದಕ್ಕೋಸ್ಕರನೇ ಪೊಂಗಲ್ ಅಂತ ಚಳಿಗಾಲದಲ್ಲಿ ಮಾಡೋದು. ಯಾಕೆಂದ್ರೆ ಒಂದು ಚರ್ಮ ಒಂದು ಒಡೆಯಕ್ ಶುರುವಾಗುತ್ತೆ, ಚರ್ಮಕ್ಕೆ ಪ್ರಯೋಜನಕಾರಿ ಇದು. ಆಮೇಲೆ ಕೆಂಪು ರಕ್ತ ಕಣನ ಉತ್ಪತ್ತಿ ಮಾಡುತ್ತೆ, ದೇಹಕ್ಕೆ ಶಕ್ತಿ ಕೊಡುತ್ತೆ. ಈ ಚಳಿಗಾಲದಲ್ಲಿ ಸ್ವಲ್ಪ ಒಂಥರ ಚಳಿಯಾಗಿ ಒಂಥರ ಕೂತ್ಬಿಟ್ಟಿರ್ತೀವಿ, ಒಂದ್ ಕಡೆ ಶಕ್ತಿ ಬೇಕು. ಆಮೇಲೆ ನಮ್ಮ ಪ್ರತಿರೋಧಕ ಶಕ್ತಿನೂ ಕೂಡ ಹೆಚ್ಚಿಸುತ್ತೆ, ಹಾಗಾಗಿ ಅದನ್ನ ಉಪಯೋಗಿಸ್ತೀವಿ. ಮತ್ತೆ ಚಳಿಗಾಲದಲ್ಲಿ ಏನಂದ್ರೆ ಸ್ವಲ್ಪ ಕೆಮ್ಮು ಶೀತ ಆತರ ಎಲ್ಲ ಬರೋದು ಜಾಸ್ತಿ ಇರುತ್ತೆ, ಹಾಗಾಗಿ ಇದಕ್ಕೆ ಏನ್ ಮಾಡ್ತೀವಿ, ಶುಂಠಿನ ಹಾಕ್ತೀವಿ. ಶುಂಠಿ ಹಾಕೋದ್ರಿಂದ ನಿಮ್ಗೆ ಕೆಮ್ಮು ಶೀತ ದೇಹದಲ್ಲಿ ಏನಾದ್ರೂ ನೋವಿನ ಲಕ್ಷಣ ಇದ್ರೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ, ಮೆದುಳಿನ ಆರೋಗ್ಯ ಕಾಪಾಡುತ್ತೆ. ಮತ್ತೆ ಜೀರಿಗೆ ಹಾಕೋದ್ರಿಂದ ಏನು ಅಂತಂದ್ರೆ ನಮ್ಗೆ ಕ್ಯಾಲ್ಸಿಯಮು, ಪೊಟ್ಯಾಸಿಯಮು, ಮ್ಯಾಂಗನೀಸು ಮತ್ತೆ ಚಯಾಪಚಯನ ಹೆಚ್ಚಿಸುತ್ತೆ, ಜೀರ್ಣಶಕ್ತಿನ ಹೆಚ್ಚಿಸುತ್ತೆ. ಹಾಗೆ ಮತ್ತೆ ಇಂಗನ್ ಹಾಕೋದ್ರಿಂದ ನಮ್ಗೆ ಈಗ ಬೇಳೆಗಳು ಉಪಯೋಗಿಸ್ತಾ ಇರೋದ್ರಿಂದ ಆ ಬೇಳೆಗಳೇನಾಗುತ್ತೆ, ಕೆಲವರಿಗೆ ನಮ್ಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಸೊ ಇಂಗನ್ನ ಹಾಕೋದ್ರಿಂದ ಏನಾಗುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ, ಮತ್ತೆ ಅಜೀರ್ಣ ಸಮಸ್ಯೆಗೂ ಕೂಡ ಪರಿಹಾರ ಇದೆ. ಸೊ ಟೋಟಲಿ ಇದು ಏನಂದ್ರೆ ತುಂಬಾ ಆರೋಗ್ಯಕರವಾದಂತಹ ಖಾದ್ಯ ಇದು. ಆರೋಗ್ಯಕರವಾದಂತಹ ಖಾದ್ಯ. ನೀವು ಆಗಾಗ್ಗೆ ಮಾಡ್ತಾ ಇರ್ತೀರ ಮನೆಯಲ್ಲಿ? ಹಾ ಸರ್. ಯಾವ ಸಂದರ್ಭಕ್ಕೆ ಮಾಡ್ತಿರೋ, ತಿಂಡಿಗೆ ಮಾಡ್ತಿರೋ ಅಥವಾ ಸ್ನಾಕ್ಸ್ ಅಂತ ಮಾಡ್ತಿರೋ? ಇದನ್ನ ಸ್ವಲ್ಪ ಸಂಜೆ ಸ್ನಾಕ್ಸ್ ಗೆ ಮಾಡೋದು ಇಷ್ಟ ಸರ್, ಬೆಳಗ್ಗೆ ತಿಂಡಿ ಅಂದ್ರೆ ಅಷ್ಟೊಂದು ಇಷ್ಟಪಡಲ್ಲ. ಸೊ ಹಾಗಾಗಿ ಸಂಜೆ ಸ್ನಾಕ್ಸ್ ಗೆ ಉಪಯೋಗಿಸ್ತೇನೆ. ನೀವು ಮನೆಯವರಿಗೂ ಕೂಡ ಮಾಡಿಕೊಡ್ತೀರಾ, ಬಂದಂತ ಅತಿಥಿಗಳಿಗೂ ಕೂಡ ಮಾಡಿಕೊಡ್ತೀರಾ? ಹೌದು ಸರ್. ಇಷ್ಟಪಟ್ಟು ಅದನ್ನ ಸೇವನೆಯನ್ನ ಮಾಡ್ತಾರೆ. ಇನ್ನೊಂದ್ಸಾರಿ ಹೇಳ್ಬಿಡಿ, ಇದನ್ನ ಮಾಡುವಂತ ವಿಧಾನ ಹೇಗೆ? ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು, ತೊಗರಿ ಬೇಳೆ ಒಂದು ಬಟ್ಟಲು, ಕಡಲೆ ಬೇಳೆ ಒಂದು ಬಟ್ಟಲು, ಹೆಸರು ಬೇಳೆ ಇವು ಮೂರು ಕೂಡ ಒಂದೊಂದು ಬಟ್ಟಲು ತಗೋಬೇಕು, ಹಸಿರು ಮೆಣಸಿನಕಾಯಿ ಒಂದು 4-5, ಮತ್ತೆ ಶುಂಠಿ 1 ಇಂಚು, ಇಂಗು 1 ಚಿಟಿಕೆಯಷ್ಟು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಾಗೆ ಸಬ್ಬಸಿಗೆ ಸೊಪ್ಪು ಸ್ವಲ್ಪ ತಗೊಳ್ಳೋದು, ತೆಂಗಿನಕಾಯಿ ತುರಿನ ಕೂಡ ಸ್ವಲ್ಪ ತಗೋಬೇಕು, ಜೀರಿಗೆ 1 ಚಮಚದಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು. ಮೊದಲು ಈ 3 ತರಹದ ಬೇಳೆಗಳನ್ನ 2-3 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಟ್ಕೋಬೇಕು. ನಂತರ ಹಸಿರು ಮೆಣಸಿನಕಾಯಿ, ಶುಂಠಿ, ಇಂಗು, ತೆಂಗಿನಕಾಯಿ ತುರಿ, ಉಪ್ಪು, ಜೀರಿಗೆ ಇಷ್ಟನ್ನು ಮಿಕ್ಸಿಗೆ ಹಾಕಿ ಸಣ್ಣಗೆ ರುಬ್ಕೊಳ್ಳೋದು. ನಂತರ ನೆನೆಸಿರುವ ಬೇಳೆಗಳನ್ನ ತರಿತರಿಯಾಗಿ ಮಿಕ್ಸಿಯಲ್ಲಿ ರುಬ್ಕೊಳ್ಳೋದು. ಈ ಮಿಶ್ರಣಕ್ಕೆ ಹೆಚ್ಚಿಕೊಂಡಿರುವ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ನಂತರ ಇದನ್ನ ಉಂಡೆ ಕಟ್ಟಿ ಹಬೆಯಲ್ಲಿ 15-20 ನಿಮಿಷ ಬೇಯಿಸಿದ್ರೆ ರುಚಿಕರವಾದ ನುಚ್ಚಿನುಂಡೆ ಸವಿಯಲು ಸಿದ್ಧ ಆಗುತ್ತೆ. ಬೇಳೆಯಿಂದ ಮಾಡ್ತಕ್ಕಂತಹ ಯಾವ್ದಾದ್ರು ಖಾದ್ಯಗಳು ಉಳಿದಾಗ ಅದನ್ನು ಕೂಡ ಬಳಕೆ ಮಾಡ್ಕೊಂಡು ಮಾಡಬಹುದಾ? ಖಂಡಿತ ಸರ್. ಆಕ್ಚುಲಿ ನಮ್ಮ ಅಜ್ಜಿ ಏನ್ ಮಾಡೋರು ಅಂದ್ರೆ, ಒಂದೊಂದ್ಸರಿ ನಮ್ಮ ಮನೆಯಲ್ಲಿ ಕೋಸಂಬರಿ ಮಾಡ್ತಾ ಇದ್ವಿ, ಸೌತೆಕಾಯಿ ಮತ್ತೆ ಹೆಸರು ಬೇಳೆ ಕೋಸಂಬರಿನ. ಅವಾಗ ಏನಾಗ್ಬಿಡುದು, ಜಾಸ್ತಿ ಉಳ್ದ್ಬಿಡೋದು. ಹಬ್ಬದಲ್ಲಿ ಮಾಡಿದಾಗ ಬೇರೆ ತಿಂಡಿಗಳು ಇರ್ತಾ ಇದ್ದಿದ್ರಿಂದ ಸ್ವಲ್ಪ ಕೋಸಂಬರಿ ತಿನ್ನೋದು ಕಮ್ಮಿ ಇರ್ತಿತ್ತು. ಆ ಕೋಸಂಬರಿ ಉಳ್ದಾಗ ಏನ್ ಮಾಡ್ತಿದ್ವಿ, ಮತ್ತೆ ಬೇರೆ ಬೇಳೆಗಳು ಯಾವ್ದು ನೆನ್ಸ್ಕೊತಾ ಇರ್ಲಿಲ್ಲ. ಈ ಕೋಸಂಬರಿಗೆ ಒಂಚೂರು ಶುಂಠಿ ಮತ್ತೆ ಜೀರಿಗೆ ಉಪ್ಪು ಎಲ್ಲ ಹಾಕ್ಬಿಟ್ಟು ಅದನ್ನೇ ಮಿಕ್ಸಿ ಮಾಡ್ಬಿಟ್ಟು ಹಬೆನಲ್ಲಿ ಬೇಯಿಸ್ಬಿಟ್ರೆ ನುಚ್ಚಿನುಂಡೆ ರೆಡಿ ಸರ್. ಬೆಸ್ಟ್ ಔಟ್ ಆಫ್ ವೇಸ್ಟ್ ಇದು. ಹೌದೌದು, ಹೀಗೆ ವ್ಯಯ ಆಗ್ತಕ್ಕಂಥದ್ದು ಇದರಲ್ಲೂ ಕೂಡ ಬಳಕೆಯನ್ನ ಮಾಡ್ಕೊಂಡು ನಾವು ನುಚ್ಚಿನ ಉಂಡೆಯನ್ನ ಮಾಡಬಹುದು. ಮತ್ತೊಂದು ಮರೆತು ಹೋಗಿರ್ತಕ್ಕಂಥ ಖಾದ್ಯ ಅಂದ್ರೆ ಈ ರಾಗಿ ಹಾಲ್ಬಾಯಿ ಅನ್ನುವಂಥದ್ದು. ಇದನ್ನ ಬಹಳ ಅಪರೂಪಕ್ಕೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ರು. ಈ ರಾಗಿ ಹಾಲ್ಬಾಯಿ ಮಾಡ್ತಕ್ಕಂಥದ್ದು ಹೇಗೆ, ಅದರ ಒಂದು ಮಹತ್ವ ಏನಾದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತ ಸರ್. ರಾಗಿ ಪೌಷ್ಟಿಕ ಆಹಾರದ ಅಧಿಪತಿ ಅಂದ್ರೆ ತಪ್ಪಾಗದಿಲ್ಲ. ಹೌದು, ಇದರಲ್ಲಿ ಪೋಷಕಾಂಶ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ರಾಗಿನ ನಾವು ರಾಗಿ ಸಿರಿ ಅಂತ ಮಾಡ್ಬಿಟ್ಟು ಈ ಚಿಕ್ಕ ಮಕ್ಕಳು ಇರ್ತಾರಲ್ಲ ಅವರಿಗೆ ಒಂದು ಊಟ ಪ್ರಾರಂಭ ಮಾಡ್ಬೇಕು ಅಂದ್ರೆ ರಾಗಿ ಸಿರಿ ರಾಗಿಯಿಂದಲೇ ಮಾಡೋದು, ಅಕ್ಕಿಯಿಂದನು ಮಾಡಲ್ಲ, ಗೋಧಿಯಿಂದನು ಮಾಡಲ್ಲ. ಹೌದು, ಈಗಲೂ ಕೂಡ ಇದು ಇದೆ, ಒಂದು ಪದ್ಧತಿ ಇದೆ, ಪದ್ಧತಿ ಇದೆ. ಸೊ ಈ ರಾಗಿ ಹಾಲ್ಬಾಯಿ ಯಾವ್ದ್ರಿಂದ ಮಾಡ್ತೀವಿ ಅಂದ್ರೆ, ರಾಗಿ ಒಂದ್ ಬಟ್ಲು ತಗೊಳ್ತೀವಿ, ತೆಂಗಿನಕಾಯಿ ತುರಿ ಒಂದ್ ಬಟ್ಲು, ಮತ್ತೆ ಇದು ಬೆಲ್ಲ ಉಪಯೋಗಿಸ್ತೀವಿ. ಬೆಲ್ಲ ಉಪಯೋಗಿಸಿದ್ರೆ ಚೆನ್ನಾಗಿರುತ್ತೆ, ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ ಬೆಲ್ಲ. ಅದರ ಫ್ಲೇವರ್ ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ ಒಂದು. ಜೊತೆಗೆ ಈ ಬೆಲ್ಲ ಏನು ಅಂತಂದ್ರೆ ಕರುಳಿನ ಆರೋಗ್ಯಕ್ಕೆ ಇದು ತುಂಬಾನೇ ಒಳ್ಳೇದು, ಒಳ್ಳೇದು. ಸೊ ಹಾಗೆ ಬೆಲ್ಲ ನಮಗೆ ಕಬ್ಬಿಣಾಂಶ ಜಾಸ್ತಿ ಇರುತ್ತೆ, ಕಬ್ಬಿಣದ ಅಂಶ. ಸೊ ಹಾಗಾಗಿ ನಾವು ಬೆಲ್ಲ ಉಪಯೋಗಿಸ್ತೀವಿ. ಜೊತೆಗೆ ಏಲಕ್ಕಿ ಒಂದ್ 3-4 ಬೇಕಾಗುತ್ತೆ, ತುಪ್ಪ ಒಂದ್ 4 ಚಮಚ. ಸ್ವಲ್ಪ ತುಪ್ಪ ಕಮ್ಮಿ ಇದೆ, ಯಾರ್ ಬೇಕಾದ್ರೂ ಈಗ ಕೆಲವೊಂದು ಸಿಹಿ ಪದಾರ್ಥ ಮಾಡಿದಾಗ ತುಪ್ಪ ಜಾಸ್ತಿ ಇದ್ರೆ ಓ ಇದು ಆಗಲ್ಲ, ಇಷ್ಟೊಂದು ತುಪ್ಪ ಹಾಕ್ಬೇಕು ಅಂತ ಅಂತಾರೆ. ಇದಕ್ಕೆ ತುಪ್ಪನು ಕಮ್ಮಿ ಇರೋದ್ರಿಂದ ನಿಮ್ಗೆ ಆರೋಗ್ಯಕ್ಕೆ ತುಂಬಾನೇ ಸಹಕಾರಿಯಾಗಿದೆ. ಇದು ಹೇಗೆ ಮಾಡ್ತಕ್ಕಂಥ ವಿಧಾನ ಹೇಗೆ ಇದೆ ಎಲ್ಲದನ್ನು ಕೂಡ ಬಳಕೆ ಮಾಡ್ಕೊಂಡು ಹೇಳ್ತೀನಿ ಸರ್. ಸೊ ರಾಗಿನ ಒಂದು 5-6 ಗಂಟೆ ಕಾಲ ನೀರಿನಲ್ಲಿ ನೆನೆಸಿಟ್ಕೋಬೇಕು. ನಂತರ ಈ ನೆಂದಿರುವಂತಹ ರಾಗಿಗೆ ಏಲಕ್ಕಿ ಮತ್ತೆ ತೆಂಗಿನ ತುರಿ ಇದಿಷ್ಟೂ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಂಡು ಚೆನ್ನಾಗಿ ಸೋಸ್ಕೋಬೇಕಾಗತ್ತೆ. ಸೋಸಕ್ಕೆ ಬಿಳಿ ಬಟ್ಟೆ ಚೆನ್ನಾಗಿರುವಂತ ಮಲ್ ಬಟ್ಟೆ ಅಂತ ಬರುತ್ತೆ, ಅದಕ್ ಬೇಕಾದ್ರೆ ತಗೊಂಡು ಸೋಸ್ಬೋದು, ಇಲ್ಲಾಂದ್ರೆ ಈಗ ಸೋಸೋದಕ್ಕೆ ಅಂತಾನೆ ಬೇರೆ ಉಪಕರಣಗಳು ಸಿಗುತ್ತೆ, ಅದರಿಂದ ಬೇಕಾದ್ರೆ ಸೋಸ್ಬೋದು. ಇದೇ ತರ ಇದನ್ನ 3-4 ಬಾರಿ ಒಂದ್ಸರಿ ಸೋಸೋದು, ಮತ್ತೆ ಮಿಕ್ಸಿಗೆ ಹಾಕಿ ಆ ಗಟ್ಟಿ ಬಂದಿರುತ್ತಲ್ಲ ಹಾಲನ್ನ ತೆಕ್ಕೊಂಡು ಆ ಗಟ್ಟಿ ಪದಾರ್ಥ ಏನು ಉಳಿದಿರುತ್ತಲ್ಲ ಅದನ್ನ ಮತ್ತೆ ಮಿಕ್ಸಿಗೆ ಹಾಕಿ ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಂಡು 3-4 ಬಾರಿ ಇದೇ ತರನೇ ನಾವು ಸೋಸ್ಕೋಬೇಕಾಗುತ್ತೆ. ಸೋಸ್ಕೊಂಡಾದ್ಮೇಲೆ ಇದನ್ನ ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡಿ ಒಂದ್ ಬಟ್ಲಿಗೆ ಹಾಕೊಂಡು ಅದಕ್ಕೆ ಏನ್ ಮಾಡ್ಬೇಕು, ಬೆಲ್ಲನ ಮಿಶ್ರಣ ಮಾಡಿ ಬೆಲ್ಲನೂ ಒಂದ್ ಸ್ವಲ್ಪ ನೀರ್ ಹಾಕಿ ಕರಗಿಸ್ಕೊಂಡು ಸೋಸ್ಕೊಂಡ್ರೆ ಒಳ್ಳೇದು ಇದಕ್ಕೆ. ಸೊ ಬೆಲ್ಲ ಮತ್ತೆ ರಾಗಿ ಹಾಲು ಏನ್ ಬಂದಿರ್ತದೆ, ರಾಗಿ ಮತ್ತೆ ತೆಂಗಿನ ತುರಿ ಹಾಕಿದ ಹಾಲು, ಇದೆರಡನ್ನೂ ನಾವು ಮಿಕ್ಸ್ ಮಾಡ್ಕೊಂಡು ಹಾಗೆ ಕೈ ಆಡ್ತಾ ಹೋಗ್ಬೇಕು ಒಲೆ ಮೇಲಿಟ್ಟು, ಅದು ಗಟ್ಟಿ ಆಗ್ತಾ ಬರುತ್ತೆ. ಅವಾಗ ಒಂದ್ 2-3 ಸ್ಪೂನು ತುಪ್ಪ ಹಾಕಿ ಮತ್ತೆ ಅದನ್ನ ಗೊತ್ತಾಗುತ್ತೆ ನಮ್ಗೆ ಕನ್ಸಿಸ್ಟೆನ್ಸಿ ಎಷ್ಟು, ಯಾವಾಗ ಈಗ ಸ್ವೀಟ್ ಏನಾರು ಮಾಡ್ಬೇಕಾದ್ರೆ ಒಂದು ತಟ್ಟೆಗೆ ಹಾಕೋ ರೀತಿ ಗೊತ್ತಾಗುತ್ತೆ, ಅದನ್ನ ತೊಳಸ್ತಾ ಗೊತ್ತಾಗ್ತಾ ಹೋಗುತ್ತೆ. ಆಮೇಲೆ ಅದನ್ನ ನಾವು ತೆಗೆದ್ಬಿಟ್ಟು ಒಂದು ತಟ್ಟೆಗೆ ತುಪ್ಪ ಸವರ್ದು ಇಟ್ಕೊಂಡಿರ್ಬೇಕು, ಈ ಮಾಡಿರೋಂತ ರಾಗಿ ಹಾಲ್ಬಾಯಿನ ಅದಕ್ಕೆ ಹಾಕಿ ಆಮೇಲೆ ಅದು ಗಟ್ಟಿ ಆಗುತ್ತೆ, ನಮಗೆ ಯಾವ ಆಕಾರ ಬೇಕೋ ಆ ಆಕಾರಕ್ಕೆ ಕತ್ತರಿಸ್ಕೊಳ್ಬಹುದು, ಕತ್ತರಿಸ್ಕೊಂಡು ಬಳಕೆಯನ್ನ ಮಾಡಬಹುದು. ಹೌದು, ಮಕ್ಕಳಿಗೆ ಹೆಚ್ಚು ಇಷ್ಟ ಆಗುತ್ತೆ. ಮೆತ್ ಮೆತ್ತಿಗಿರೋದ್ರಿಂದ ಈಗ ಸ್ವಲ್ಪ ವಯಸ್ಸಾದವ್ರು ಈಗ ಹಲ್ಲಿರಲ್ವಲ್ಲ, ಹೌದು, ಅವರು ಆರಾಮಾಗಿ ತಿನ್ಬಹುದು ಅದನ್ನ. ಏನು ಜಗಿಯ ಅಂತ ಪ್ರಸಂಗ ಇರಲ್ಲ, ಜಗಿಯ ಅಂತ ಪ್ರಸಂಗ ಏನಿರೋದಿಲ್ಲ. ಸೊ ಹಾಗಾಗಿ ಮೆತ್ ಮೆತ್ತಗಿರುತ್ತಿದ್ದು. ಹೌದು, ಸೊ ದೊಡ್ಡವರು ತಿನ್ಬಹುದು, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಹೌದು, ಈಗ ಪಾಪ ಹಲ್ಲಿಲ್ದಲ್ಲಿರೋರ್ಗೆ ತಿನ್ನಕ್ ಆಗ್ತಿರ, ಸ್ವೀಟ್ ತಿನ್ಬೇಕು ಅಂತ ಆಸೆ ಇರುತ್ತೆ, ತಿನ್ನಕ್ ಆಗ್ತಿರಲ್ಲ, ಅಂತವ್ರು ಕೂಡ ಏನ್ ಮಾಡುದು, ಬಾಯ್ಗೆ ಹಾಕೊಂಡ್ರೆ ಒಂಥರ ಕರ್ಗೆ ಹೋಗುತ್ತೆ, ಆರಾಮಾಗಿ ಈಸಿಯಾಗಿ ತಿನ್ಬಹುದು. ಯಾವ ಕಾಲದಲ್ಲಿ ಮಾಡ್ತಕ್ಕಂಥದ್ದು ಬಹಳ ಸೊಗಸಾಗಿರುತ್ತೆ ಅಂತೀರಿ? ಇದನ್ನ ಯಾವಾಗ ಬೇಕಾದ್ರೂ ಮಾಡಬಹುದು ಸರ್. ರಾಗಿ ನೀವು ಪ್ರತಿದಿನೂ ಉಪಯೋಗಿಸಿದ್ರು ತುಂಬಾ ಒಳ್ಳೇದೇ. ಹೌದು, ಯಾವ ಕಾಲದಲ್ಲಿ ಬೇಕಾದ್ರೂ ನೀವು ಮಾಡ್ಕೋಬಹುದು. ರಾಗಿ ಹಾಲ್ಬಾಯಿಯನ್ನ ಮಾಡ್ತಕ್ಕಂಥ ವಿಧಾನವನ್ನ ಇನ್ನೊಮ್ಮೆ ಹೇಳಿ. ಖಂಡಿತ ಸರ್, ಹೇಳ್ತೀನಿ. ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು: ರಾಗಿ 1 ಬಟ್ಟಲು, ತೆಂಗಿನಕಾಯಿ ತುರಿ 1 ಬಟ್ಟಲು, ಬೆಲ್ಲ 1 ಬಟ್ಟಲು, ಹಾಗೂ ಏಲಕ್ಕಿ 3-4, ತುಪ್ಪ 1-4 ಚಮಚ. ಮಾಡುವ ವಿಧಾನ: ರಾಗಿಯನ್ನ 5-6 ಗಂಟೆ ಕಾಲ ನೀರಿನಲ್ಲಿ ನೆನೆಸಿಟ್ಕೊಳ್ಬೇಕು. ನಂತರ ಈ ನೆಂದ ರಾಗಿ, ಏಲಕ್ಕಿ ಹಾಗೂ ತೆಂಗಿನಕಾಯಿ ತುರಿನ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಂಡು ಚೆನ್ನಾಗಿ ಸೋಸ್ಕೊಳ್ಬೇಕು. ಇದೇ ರೀತಿ 3-4 ಬಾರಿ ಮಿಕ್ಸಿ ಮಾಡಿಕೊಂಡು ಆ ರಾಗಿ ಹಾಲನ್ನ ಸೋಸ್ಕೋಬೇಕು, ಬೆಲ್ಲನ ಕೂಡ ಕರಗಿಸ್ಕೊಂಡು ಸೋಸ್ಕೋಬೇಕು. ರಾಗಿ ಹಾಗೂ ರಾಗಿ ಹಾಲು ಹಾಗೂ ಬೆಲ್ಲದ ನೀರನ್ನು ಸೇರಿಸಿ ದೊಡ್ಡ ಪಾತ್ರೆಗೆ ಹಾಕಿ ಸ್ಟವ್ ಮೇಲೆ ಇಟ್ಟು ತೊಳಸ್ತಾ ಹೋಗ್ಬೇಕು. ಸುಮಾರು ಒಂದು 2 ಗಂಟೆ ಕಾಲ ಹಾಗೆ ಮಾಡಿದ್ರೆ ಹದವಾಗಿ ರಾಗಿ ಹಾಲ್ಬಾಯಿ ತಯಾರಾಗುತ್ತೆ. ಇದಕ್ಕೆ ಸ್ವಲ್ಪ ತುಪ್ಪನ ಮೇಲೆ ಹಾಕೋಬೇಕಾಗತ್ತೆ. ನಂತರ ತುಪ್ಪ ಸವರಿದ ತಟ್ಟೆಗೆ ಹಾಕಿ ಬೇಕಾದ ಆಕಾರದಲ್ಲಿ ಕತ್ತರಿಸಿ ನಾವು ಸೇವನೆಯನ್ನ ಮಾಡಬಹುದು. ಇದಿಷ್ಟು ರಾಗಿ ಹಾಲ್ಬಾಯಿಯನ್ನ ಮಾಡ್ತಕ್ಕಂತಹ ವಿಧಾನ. ಇದೇ ರೀತಿ ಈ ಮರೆತು ಹೋದ ಖಾದ್ಯಗಳಲ್ಲಿ ಮತ್ತೊಂದು ದೊಡ್ಡ ಪತ್ರೆ ತಂಬುಳಿ ಅನ್ನುವಂಥದ್ದು, ಇದನ್ನ ಹೇಗೆ ಮಾಡ್ತಕ್ಕಂಥದ್ದು, ಇದರ ಮಹತ್ವ ಏನು? ಸರಿ, ದೊಡ್ಡ ಪತ್ರೆ ತಂಬುಳಿ ಇದೆಯಲ್ಲ, ಇದು ದೊಡ್ಡ ಪತ್ರೆನ ನೀವು ಪಾಟ್ನಲ್ಲೇ ಬೆಳಿಬಹುದು ಮನೆಯಲ್ಲಿ. ಹೌದು, ಇದಕ್ಕೇನು ಜಾಸ್ತಿ ಜಾಗನೂ ಬೇಕಾಗಲ್ಲ. ದೊಡ್ಡ ಪತ್ರೆ ಏನ, ಅದು ತುಂಬಾನೇ ಜೀರ್ಣಶಕ್ತಿನ ಅಧಿಕ ಮಾಡುತ್ತೆ. ವಿಟಮಿನ್ ಸಿ, ಫೈಬರ್ ಮತ್ತೆ ಕ್ಯಾಲ್ಸಿಯಂ ಇಂದ ಕೂಡಿರುತ್ತದು. ತಂಬುಳಿ ಸೇವನೆಯಿಂದ ನಮ್ಗೆ ಏನ್ ಪ್ರಯೋಜನ ಅಂತಂದ್ರೆ, ಚರ್ಮದ ಏನಾದ್ರು ಅಲರ್ಜಿ ಇದ್ದು ಕಡತ ಏನಾದ್ರು ಬಂತು ಅಂದ್ರೆ ಆ ತಂಬುಳಿನ ನಾವು ಮಾಡ್ಕೊಂಡು ತಿಂದ್ರೆ ತುಂಬಾನೇ ಒಳ್ಳೇದದು. ಮತ್ತೆ ಜ್ವರ, ಶೀತ, ಕೆಮ್ಮು ಈ ತರ ಸಮಸ್ಯೆ ಇದ್ರೆ ಇದನ್ನ ಸೇವನೆ ಮಾಡೋದ್ರಿಂದ ಇದು ಮಂಗ ಮಾಯ ಆಗೋಗುತ್ತೆ. ಅಷ್ಟು ಒಳ್ಳೇದು ಇದು ದೊಡ್ಡ ಪತ್ರೆ ತಂಬುಳಿ. ಸೊ ಈ ದೊಡ್ಡ ಪತ್ರೆ ತಂಬುಳಿನ ಮಾಡ್ಬೇಕಾದ್ರೆ ನಿಮಗೆ ವಿಧಾನ ಏನ್ ಸಾಮಗ್ರಿಗಳು ಬೇಕು ಅಂದ್ರೆ, ದೊಡ್ಡ ಪತ್ರೆ ಎಲೆಗಳನ್ನ ಒಂದು 15-20 ಎಲೆ ತಗೋಬೇಕು. ಸ್ವಲ್ಪ ಸ್ವಲ್ಪ ತೆಂಗಿನಕಾಯಿ ತುರಿಬೇಕಾಗುತ್ತೆ. ಮತ್ತೆ ಕಾಳುಮೆಣಸು 1 ಚಮಚದಷ್ಟು, ಜೀರಿಗೆ 1 ಚಮಚ, ಸ್ವಲ್ಪ ತುಪ್ಪ ಬೇಕಾಗುತ್ತೆ, ಉಪ್ಪು ರುಚಿಗೆ ತಕ್ಕಷ್ಟು, ಮೊಸರು ಬೇಕು 1 ಬಟ್ಲು, ಹಾಗೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಮತ್ತು ಒಣಮೆಣಸಿನಕಾಯಿ 1 ಹಾಕೋಬೇಕಾಗುತ್ತೆ. ಕರಿಬೇವು? ಕರಿಬೇವು ಬೇಡ. ಬೇಡ ಯಾಕೆ ಬೇಡ ಅಂದ್ರೆ, ದೊಡ್ಡ ಪತ್ರೆ ಫ್ಲೇವರ್ ಒಂಥರ ಇರುತ್ತೆ. ಈ ಕರಿಬೇವು ಇಂಗು ಹಾಕ್ಬಿಟ್ರೆ ದೊಡ್ಡ ಪತ್ರೆ ಫ್ಲೇವರ್ ಅದು ಹೊರಟೋಗ್ಬಿಡುತ್ತೆ. ಸೊ ಹಾಗಾಗಿ ಇಂಗು ಕರಿಬೇವು ಹಾಕೋದಿಲ್ಲ. ಇದು ಮಾಡುವ ವಿಧಾನ ಹೇಗೆ ಅಂದ್ರೆ, ಮೊದಲು ದೊಡ್ಡ ಪತ್ರೆ ಎಲೆಗಳನ್ನ ಚೆನ್ನಾಗಿ ತೊಳೆದುಕೊಂಡು ಬಾಣ್ಲೆಗೆ ಹಾಕಿ ಬಾಡಿಸ್ಕೋಬೇಕಾಗತ್ತೆ. ತುಪ್ಪದಲ್ಲಿ ಹಾಕಿ ಬಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದ್ ಸ್ವಲ್ಪ ತುಪ್ಪ ಹಾಕಿ ಕಾಳುಮೆಣಸು, ಜೀರಿಗೆನ ಹುರ್ಕೋಬೇಕಾಗತ್ತೆ. ಅದಾದ್ಮೇಲೆ ಅದ್ರ ಜೊತೆಗೆ ಬಾಡಿಸಿರುವಂತಹ ದೊಡ್ಡ ಪತ್ರೆ ಎಲೆ ಹಾಗೂ ಸ್ವಲ್ಪ ತೆಂಗಿನಕಾಯಿ ತುರಿನ ಮಿಕ್ಸಿಗೆ ಹಾಕೊಂಡು ನುಣ್ಣಗೆ ರುಬ್ಕೊಳ್ಳೋದು. ಈ ರುಬ್ಕೊಂಡ ಮಿಶ್ರಣಕ್ಕೆ ಸ್ವಲ್ಪ ಮೊಸರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬೇಕು. ಹಾಕ್ಬಿಟ್ಟು ಮಿಕ್ಸ್ ಮಾಡಿ 1 ಬಟ್ಲಲ್ಲಿ ಇಟ್ಕೊಂಡು ಆಮೇಲೆ ಒಗ್ಗರಣೆ, ತುಪ್ಪದ ಒಗ್ಗರಣೆ ಮಾಡ್ಬೇಕಾಗತ್ತೆ. ತುಪ್ಪ ಹಾಕಿ ಒಗ್ಗರಣೆಗೆ ಅದಕ್ಕೆ ಸಾಸಿವೆ, ಜೀರಿಗೆ ಮತ್ತೆ ಒಣಮೆಣಸಿನಕಾಯಿ 1 ಹಾಕ್ಬಿಟ್ಟು ಇದನ್ನ ಸೇರಿಸಿದ್ರೆ ರುಚಿಕರವಾದ ತಂಪಾದ ಆರೋಗ್ಯಕ್ಕೆ ಪೂರಕವಾದಂತಹ ದೊಡ್ಡ ಪತ್ರೆ ತಂಬುಳಿ ಸಿದ್ಧ ಆಗುತ್ತೆ. ಯಾವ ಕಾಲಕ್ಕೆ ಇದು ಚೆನ್ನಾಗಿರುತ್ತೆ? ಇದು ಚಳಿಗಾಲಕ್ಕೆ. ಚಳಿಗಾಲಕ್ಕೆ? ಚಳಿಗಾಲಕ್ಕೆ. ಏನು, ನವೆಂಬರ್ ಇಂದ ಜನವರಿ ಫೆಬ್ರವರಿ ವರ್ಗೂ ಕೂಡ ಮಾಡ್ಕೋಬಹುದು. ಆನಂತರವೂ ಕೂಡ ಅಗತ್ಯ ಇದ್ರೆ, ಆನಂತರ ಅಗತ್ಯ ಅಂದಾಗ ಚರ್ಮದ್ದು ಏನಾದ್ರು ಅಲರ್ಜಿ ಬಂದು ಆ ತರದ್ದಿದ್ದಾಗ ಇದನ್ನ ಮಾಡಿದ್ರೆ, ನಿಮಗೆ ಜ್ವರ ಇತ್ತು ಅಂತಂದ್ರೆ, ಶೀತ ಆ ತರ ಇದ್ದಾಗ ಇದನ್ನ ಮಾಡಿದ್ರೆ ತುಂಬಾನೇ ಒಳ್ಳೇದು. ಇನ್ನೊಮ್ಮೆ ಹೇಳಿ, ದೊಡ್ಡ ಪತ್ರೆಯ ತಂಬುಳಿಯನ್ನ ಮಾಡ್ತಕ್ಕಂಥದ್ದು ಹೇಗೆ? ಬೇಕಾಗುವಂತಹ ಸಾಮಗ್ರಿಗಳು, ದೊಡ್ಡ ಪತ್ರೆ 15-20 ಎಲೆಗಳು, ತೆಂಗಿನಕಾಯಿ ತುರಿ 1 ಸಣ್ಣ ಬಟ್ಟಲು, ಕಾಳುಮೆಣಸು 1 ಚಮಚ, ಜೀರಿಗೆ 1 ಚಮಚ, ಸ್ವಲ್ಪ ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಮೊಸರು 1 ಬಟ್ಟಲು, ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಹಾಗೂ ಒಣಮೆಣಸಿನಕಾಯಿ 1. ಮಾಡುವಂತಹ ವಿಧಾನ, ಮೊದಲು ದೊಡ್ಡ ಪತ್ರೆ ಎಲೆಗಳನ್ನು ಚೆನ್ನಾಗಿ ತೊಳೆದುಕೊಂಡು ಬಾಣ್ಲೆಗೆ ಹಾಕಿ ಬಾಡಿಸ್ಕೊಳ್ಬೇಕು. ನಂತರ ಸ್ವಲ್ಪ ತುಪ್ಪದಲ್ಲಿ ಕಾಳುಮೆಣಸು, ಜೀರಿಗೆಯನ್ನ ಹುರಿದುಕೊಂಡು ಅದರ ಜೊತೆಗೆ ಬಾಡಿಸಿಕೊಂಡ ದೊಡ್ಡ ಪತ್ರೆ ಎಲೆಗಳು ಹಾಗೂ ತೆಂಗಿನ ತುರಿಯನ್ನು ಸೇರಿಸಿ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಬೇಕು. ರುಬ್ಬಿಕೊಂಡ ಮಿಶ್ರಣವನ್ನು ಬಳಕೆಯನ್ನ ಮಾಡಬಹುದು. ಇನ್ನೊಂದು, ಈ ಗೋಧಿ ಹಿಟ್ಟಿನ ಗುಲ್ಪಾವಟೆ ಅಂತ ಹೇಳಿ, ಇದು ಸಿಹಿ ಖಾದ್ಯ. ಹೌದು, ಇದರ ಬಗ್ಗೆ ತಿಳಿಸ್ಕೊಡಿ ಸರ್. ಗೋಧಿ ಹಿಟ್ಟಿನ ಗುಲ್ಪಾಟೆ, ಆಕ್ಚುಲಿ ಗೋಧಿ ಹಿಟ್ಟು ಅದರಲ್ಲಿ ಕೊಬ್ಬಿನಂಶ ಅನ್ನ ಏನಿರುತ್ತೆ ಅದನ್ನ ಹೊರಹಾಕತ್ತೆ. ಈಗ ತುಂಬಾ ಸ್ವೀಟ್ ತಿನ್ಬೇಕು ಅಂತ ಆಸೆ ಇರುತ್ತೆ ಸಿಹಿ ಪದಾರ್ಥ ತಿನ್ನೋದಕ್ಕೆ, ಆದ್ರೆ ಅವ್ರಿಗೆ ಶುಗರ್ ಬಂದ್ಬಿಟ್ಟಿರುತ್ತೆ, ಡಯಾಬಿಟಿಕ್ ಪೇಷಂಟ್. ಅಂತವರು ಕೂಡ ಈ ಗೋಧಿ ಹಿಟ್ಟಿನ ಗುಲ್ಪಟ್ಟೆ ತಿನ್ಬೋದು. ಈಗ ಬೇರೆ ನೀವು ಸಿಹಿ ಖಾದ್ಯದಲ್ಲಿ ಏನಾಗಿರುತ್ತೆ ಅಂದ್ರೆ, ಅದ್ರಲ್ಲಿ ಸಕ್ಕರೆ ಹಾಕಿರ್ತಾರೆ, ಅವ್ರಿಗೆ ಸಕ್ಕರೆ ಜಾಸ್ತಿ ತಿನ್ಬಾರ್ದು ಅಂತ ಇರುತ್ತೆ ಡಯಾಬಿಟಿಕ್ ಆಗಿರೋದ್ರಿಂದ. ಸೊ ಇದು ಗೋಧಿ ಹಿಟ್ಟು ಒಂದು ಉಪಯೋಗ. ಇನ್ನೊಂದು, ಇದ್ರಲ್ಲಿ ಬೆಲ್ಲನೂ ಹಾಕ್ತಾ ಇದೀವಿ. ಸೊ ಗೋಧಿ ಹಿಟ್ಟು ಬೆಲ್ಲ ಹಾಕೋದ್ರಿಂದ ನಿಮಗೆ ಗೋಧಿ ಹಿಟ್ಟು ನಿಮಗೆ ಕೊಬ್ಬಿನಂಶನ ಹೊರ ಹಾಕುತ್ತೆ ಮತ್ತೆ ಶಕ್ತಿನೂ ಕೂಡ ಕೊಡುತ್ತೆ. ಸೊ ನೀವು ಬೇರೆ ಯಾವ್ದಾದ್ರು ಸಕ್ಕರೆ ಹಾಕಿ ಮಾಡುವಂತ ಸಿಹಿ ತಿಂಡಿಗಿಂತ ಇದು ನಿಮಗೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದಾಗಿರುತ್ತೆ. ಈ ಗೋಧಿ ಹಿಟ್ಟಿನ ಗೋಲ್ಪಟ್ಟೆನ ನೀವು ಯಾವ ಟೈಮ್ನಲ್ಲಾರು ಮಾಡ್ಕೊಂಡು ತಿನ್ಬಹುದು, ಇದಕ್ಕೆ ಅದೇ ಸೀಸನ್ ಆ ತರ ಏನಿಲ್ಲ. ಇದಕ್ಕೆ ಏನು ಸಾಮಗ್ರಿಗಳು ಬೇಕಾಗುತ್ತೆ ಅಂದ್ರೆ ತುಂಬಾ ಸಿಂಪಲ್ ಆಗಿದೆ ಇದು. ಒಂದು ಬಟ್ಲು ಗೋಧಿ ಹಿಟ್ಟು, ಬೆಲ್ಲ ಗೋಧಿ ಹಿಟ್ಟು ಎಷ್ಟು ತಗೊಂಡಿರ್ತೀವಿ ಅದಕ್ಕಿಂತ ಸ್ವಲ್ಪ ಕಮ್ಮಿ ತಗೋಬೇಕಾಗುತ್ತೆ. ಒಂದ್ ಬಟ್ಲು ತಗೊಂಡಿದ್ರೆ ಒಂದ್ ಮುಕ್ಕಾಲು ಬಟ್ಲಷ್ಟು ಬೆಲ್ಲ ತಗೋಬೇಕಾಗುತ್ತೆ. ಬೆಲ್ಲ ಪುಡಿ ಮಾಡಿಕೊಂಡು ಏಲಕ್ಕಿ ಒಂದ್ 3-4, ಕೊಬ್ಬರಿ ತುರಿ ಒಂದ್ ಕಾಲ್ ಬಟ್ಲು ತಗೊಳ್ಳೋದು, ತುಪ್ಪ ಒಂದ್ ಕಾಲ್ ಬಟ್ಲು ಬೇಕಾಗುತ್ತೆ, ಮತ್ತೆ ದ್ರಾಕ್ಷಿ ಗೋಡಂಬಿ. ಇನ್ನ ಬೇಕು ಅಂದ್ರೆ ಬೇರೆ ಡ್ರೈ ಫ್ರೂಟ್ಸ್ ಗಳನ್ನ ಯಾವ್ದು ಬೇಕಾದ್ರೂ ನಾವು ಬಳಕೆ ಮಾಡಬಹುದು. ಇದನ್ನ ಹೇಗ್ ಮಾಡೋದು ಅಂತ ಹೇಳಿದ್ರೆ, ಮೊದಲು ಗೋಧಿ ಹಿಟ್ಟನ್ನ ತುಪ್ಪದಲ್ಲಿ ಚೆನ್ನಾಗಿ ಗಮ್ ಅಂತ ಪರಿಮಳ ಬರೋ ತನಕ ಹುರಿದ್ಕೊಳ್ಬೇಕು. ಸ್ವಲ್ಪ ಹಸಿ ಏನಿರುತ್ತೆ ಹಸಿ ತನ ಹೋಗ್ಬೇಕು ಗೋಧಿ ಹಿಟ್ಟಿಂದ, ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕೊಂಡು ಹುರ್ಕೊಳ್ಳೋದು. ನಂತರ ಬೆಲ್ಲನ ಕರಗಿಸ್ಕೊಂಡು ಸೋಸಿಟ್ಕೊಳ್ಳೋದು. ಅದಕ್ಕೆ ಈ ಹುರಿದ್ಕೊಂಡಿರೋಂತಹ ಗೋಧಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಹುರಿದು ಅದಕ್ಕೆ ಸೇರಿಸ್ಕೊಂಡು ಏಲಕ್ಕಿ ಪುಡಿನೂ ಕೂಡ ಅದಕ್ಕೆ ಹಾಕೊಂಡು ಕೊಬ್ಬರಿ ತುರಿನೂ ಸ್ವಲ್ಪ ಹಾಕಿ ಎಲ್ಲ ಸೇರಿಸ್ಬಿಟ್ಟು ಮಿಶ್ರಣ ಮಾಡಿಕೊಂಡು ಇದನ್ನ ತುಪ್ಪದ ಕೈ ಮಾಡಿಕೊಂಡು ಉಂಡೆ ಕಟ್ಟಿದ್ರೆ ನಿಮ್ಗೆ ರುಚಿಕರವಾದ ಗೋಧಿ ಹಿಟ್ಟಿನ ಗೋಲ್ಪಾಟೆ ಸವಿಯಕ್ಕೆ ಸರಿಯಾಗಿರುತ್ತೆ. ಇದು ಮಕ್ಕಳು ಹೆಚ್ಚು ಇಷ್ಟಪಡ್ತಾರೋ ಅಥವಾ ವೃದ್ಧರು ಇಷ್ಟಪಡ್ತಾರ? ಸರ್, ಇದನ್ನ ಮಕ್ಕಳು ಸ್ವಲ್ಪ ಜಾಸ್ತಿ ಇಷ್ಟಪಡ್ತಾರೆ. ಸಿಹಿ ಆಗಿರುತ್ತೆ. ಒಂಥರ ಗೋಧಿ ಹಿಟ್ಟಿಂದು ಹುರಿದಿರ್ತೀವಲ್ಲ ಅದು ಪರಿಮಳ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಮಕ್ಕಳು ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ. ಜೊತೆಗೆ ಡ್ರೈ ಫ್ರೂಟ್ಸ್ ಹಾಕಿರ್ತೀವಿ, ಮಕ್ಕಳಿಗೆಲ್ಲ ಸ್ವಲ್ಪ ಇಷ್ಟ ಆಗುತ್ತೆ. ಸಿಹಿ ಖಾದ್ಯ ಆದ್ರೂ ಕೂಡ ಹೆಚ್ಚಾಗಿ ಏನು ಯಾರು ಮಾಡಲ್ಲ, ಇದು ಕೂಡ ಒಂದು ಮರೆತು ಹೋಗಿರ್ತಕ್ಕಂತ ಖಾದ್ಯ. ಸ್ವಲ್ಪ ರೇರು ಇದು ಮಾಡೋದು, ಎಲ್ಲಾರ ಮನೇಲೂ ಮಾಡಿರೋದು ಸ್ವಲ್ಪ ಕಮ್ಮಿ. ಕೆಲವ್ರ ಮನೇಲಿ ಕೆಲವರಿಗೆ ಗೊತ್ತಿರುತ್ತೆ ಇದು. ಹೌದು ಹೌದು. ಈ ಗೋಧಿ ಹಿಟ್ಟಿನ ಗುಲ್ಪಾವಟೆಯನ್ನ ಮಾಡತಕ್ಕಂತ ವಿಧಾನವನ್ನ ಇನ್ನೊಮ್ಮೆ ಹೇಳಿ. ಗೋಧಿ ಹಿಟ್ಟಿನ ಗುಲ್ಪಾಟೆ ಬೇಕಾಗುವ ಸಾಮಗ್ರಿಗಳು: ಗೋಧಿ ಹಿಟ್ಟು 1 ಬಟ್ಟಲು, ಬೆಲ್ಲ 3/4 ಬಟ್ಟಲು, ಏಲಕ್ಕಿ 3-4, ಕೊಬ್ಬರಿ ತುರಿ 1/4 ಬಟ್ಟಲು, ತುಪ್ಪ 1/4 ಬಟ್ಟಲು, ದ್ರಾಕ್ಷಿ ಗೋಡಂಬಿ ಸ್ವಲ್ಪ. ಮಾಡುವ ವಿಧಾನ: ಮೊದಲು ಗೋಧಿ ಹಿಟ್ಟನ್ನು ತುಪ್ಪದಲ್ಲಿ ಚೆನ್ನಾಗಿ ಪರಿಮಳ ಬರುವವರೆಗೆ ಹುರಿದುಕೊಳ್ಳಬೇಕು. ನಂತರ ಬೆಲ್ಲವನ್ನು ಕರಗಿಸಿಕೊಂಡು ಸೋಸಿಕೊಳ್ಳಬೇಕು. ಅದಕ್ಕೆ ಹುರಿದುಕೊಂಡ ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಹುರಿದು ಹಾಕಬೇಕು, ಏಲಕ್ಕಿ ಪುಡಿ ಮಾಡಿ ಹಾಕಬೇಕು, ಕೊಬ್ಬರಿ ತುರಿಯನ್ನು ಕೂಡ ಈ ಮಿಶ್ರಣಕ್ಕೆ ಸೇರಿಸಿ ತುಪ್ಪದ ಕೈಯನ್ನು ಮಾಡಿಕೊಂಡು ಉಂಡೆಯನ್ನು ಕಟ್ಟಿದರೆ ಗೋಧಿ ಹಿಟ್ಟಿನ ಗೋಲ್ಪಾಟೆ ರೆಡಿ. ಹೀಗೆ ಗೋಧಿ ಹುಟ್ಟಿನ ಗುಲ್ಪಾವಟೆಯನ್ನ ಮಾಡಿಕೊಂಡು ನಾವು ಅದರ ಪ್ರಯೋಜನವನ್ನ ಪಡೆದುಕೊಳ್ಬಹುದು. ಕಳೆದ ವರ್ಷ ಈ ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಬರಗನಿಂದ ಮಸಾಲೆ ಒಡೆಯನ್ನ ಮಾಡಿದ್ದೆ ಅಂತ ಹೇಳಿದ್ರಿ, ಅದನ್ನ ಮಾಡುವಂತಹ ವಿಧಾನದ ಬಗ್ಗೆ ಒಂದ್ಸರಿ ಹೇಳಿ. ಖಂಡಿತ ಸರ್. ಸರ್, ಈಗ ನಾನೇನು ನುಚ್ಚಿನುಂಡೆ ಅಂತ ಹೇಳಿದ್ನಲ್ಲ, ನುಚ್ಚಿನುಂಡೆ ತರಾನೇ ಸ್ವಲ್ಪ ಬರುತ್ತೆ ಇದು, ಯಾವ್ದು ಬರಗಿನ ಮಸಾಲ ವಡೆ. ಅಲ್ಲಿ ಏನ್ ಮಾಡಿದ್ದೆ ನಾನು ಅಂತಂದ್ರೆ, ಬರಗಿನ ಮಸಾಲ ವಡೆನಲ್ಲಿ ಕಡಲೆ ಬೇಳೆ ಹಾಕಿದ್ವಿ, ಹೆಸರು ಬೇಳೆ ಹಾಕಿರಲಿಲ್ಲ, ಹೆಸರು ಬೇಳೆ ತೊಗರಿ ಬೇಳೆ ಇರಲಿಲ್ಲ. ಆ ಕಡಲೆ ಬೇಳೆನ ಹೀಗೆ ನೆನೆಸ್ಕೊಂಬಿಟ್ಟು, ಹಾಗೆ ಬರಗು ಈ ಸಿರಿಧಾನ್ಯದಲ್ಲಿ ಸ್ವಲ್ಪ ಜಾಸ್ತಿ ನೆನೆಸ್ಬೇಕಾಗುತ್ತೆ, ಒಂದು 10 ಗಂಟೆ ಕಾಲ ನೆನೆಸ್ಬೇಕಾಗುತ್ತೆ. ಇದು ಸ್ವಲ್ಪ ನೆನೆಯೋದು ಕಷ್ಟ, ಇದು ಸ್ವಲ್ಪ ಗಟ್ಟಿ ಇರುತ್ತೆ ಬರಗು. ಮತ್ತೆ ಈ ಸಿರಿಧಾನ್ಯಗಳು ಸ್ವಲ್ಪ ಹಿಂದಿನ ದಿನ ರಾತ್ರಿನೇ ನೆನೆಸ್ಕೊಂಡು ಮಾರನೇ ದಿನ ಉಪಯೋಗಿಸ್ಕೋಬೇಕಾಗುತ್ತೆ. ಸೊ ಬರಗನ್ನ ಹಿಂದಿನ ದಿನ ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ. ಕಡಲೆ ಬೇಳೆನ ಬೆಳಗ್ಗೆ 2-3 ಅವರ್ಸ್ 2-3 ಗಂಟೆ ಕಾಲ ನೆನೆಸಿದ್ರೆ ಸಾಕು. ಕಡಲೆ ಬೇಳೆ ಮತ್ತೆ ಬರಗು ಇದನ್ನು ಕೂಡ ಇದಕ್ಕೂ ಹಾಗೇನೆ. ನಾನೇನ್ ನುಚ್ಚಿನುಂಡೆಗೆ ಹೇಳಿದ್ನಲ್ಲ, ಶುಂಠಿ ಆಮೇಲೆ ಇಂಗು ಮತ್ತೆ ಜೀರಿಗೆ ಇದನ್ನು ಕೂಡ ಪೇಸ್ಟ್ ಮಾಡಿ ಈ ಕಡಲೆ ಬೇಳೆ ಮತ್ತೆ ಬರಗನ್ನ ತರಿತರಿಯಾಗಿ ರುಬ್ಕೊಂಡು ಅದಕ್ಕೆ ಮತ್ತೆ ಕೊತ್ತಂಬರಿ ಸೊಪ್ಪು ಶುಂಠಿನೂ ಸ್ವಲ್ಪ ಪೇಸ್ಟ್ ಮಾಡಿ ಹಾಕಿದೆ. ಕೊತ್ತಂಬರಿ ಸೊಪ್ಪನ್ನ ಕತ್ತರಿಸ್ಕೋಬೇಕಾಗತ್ತೆ. ಆಮೇಲೆ ಇಂಗು ಹಾಕಿ ಜೀರಿಗೆನೂ ಸ್ವಲ್ಪ ಹಾಕಿ ಅದಕ್ಕೆ ಈರುಳ್ಳಿ ಹಾಕಿದ್ದೆ. ಮಸಾಲೆ ವಡೆ ಅಂದ್ರೆ ಈರುಳ್ಳಿ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಹೌದು. ಸೊ ಹಾಗಾಗಿ ಅದಕ್ಕೆ ಈರುಳ್ಳಿ ಹಾಕಿದ್ನೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಹಸಿರು ಮೆಣಸಿನ್ಕಾಯಿ ಇಷ್ಟು ಹಾಕ್ಬಿಟ್ಟು ಅದನ್ನ ಮಿಕ್ಸ್ ಮಾಡಿಕೊಂಡು ಈ ಮಸಾಲೆ ವಡೆ ಆಕಾರಕ್ಕೆ ತಟ್ಬಿಟ್ಟು ಅದನ್ನ ಎಣ್ಣೆನಲ್ಲಿ ಕರೆದಿದ್ದೆ. ಹೀಗೆ ಈ ಮಸಾಲ ವಡೆಯನ್ನ ಮಾಡ್ತಕ್ಕಂಥದ್ದು. ಹೌದು. ಬರಗನ್ನ ಬಳಕೆ ಮಾಡ್ಕೊಳ್ಳ, ಏನು ನಾವು ಕಡಲೆಬೇಳೆನಲ್ಲಿ ವಡೆ ಮಾಡ್ತೀವೋ ಅದೇ ರೀತಿ ಬರಗನ್ನು ಕೂಡ ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಮಿಶ್ರಣವನ್ನ ಮಾಡ್ಕೊಂಡು ಮಾಡ್ತಕ್ಕಂಥದ್ದು ಮಸಾಲ ವಡೆ ಅಂತ ಹೇಳಿ ಅನ್ಸ್ಕೊಳ್ತೆ. ಅದನ್ನ ಬರಗಿನ ಮಸಾಲ ವಡೆ ಅಂತ ಹೇಳಿ ಕರಿಬಹುದು. ಇನ್ನು ಎಷ್ಟು ತರಹದ ಒಂದು ಈ ಮರೆತು ಹೋದಂತಹ ಖಾದ್ಯಗಳನ್ನ ತಾವು ಕಲ್ತಿದ್ದೀರಿ? ಸರ್, ಮರೆತು ಹೋದ ಖಾದ್ಯದಲ್ಲಿ ಸುಮಾರಷ್ಟು ಕಲ್ತಿದ್ದೀನಿ. ಜಾಸ್ತಿ ಉಪಯೋಗಿಸೋದು ಅಂದ್ರೆ ಇದು ಗೋಧಿ ಹಿಟ್ಟಿನ ಗುಲ್ಪಟ್ಟೆ ಮತ್ತೆ ನುಚ್ಚಿನುಂಡೆ, ತಂಬುಳಿ ಅವಾಗವಾಗ ಮಾಡ್ತಾ ಇರ್ತೀವಿ, ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ. ಆಮೇಲೆ ಅದ್ರಲ್ಲಿ ಬೇಳೆನೂ ಜಾಸ್ತಿ ಹಾಕ್ದಲ್ಲೇ ಇರೋದ್ರಿಂದ 2-3 ದಿನಕ್ಕೆ ಒಂದೊಂದ್ಸರಿ ಅಥವಾ 1 ವಾರಕ್ಕೊಂದ್ಸರಿ ತಂಬುಳಿ ಮಾಡ್ತೀವಿ. ಈಗ ಯಾರಾದ್ರೂ ಕಲಿಯ ಅಂತ ಆಸಕ್ತಿ ಇದ್ದಂತವ್ರು, ಮಾಡ ಅಂತ ಆಸಕ್ತಿ ಇದ್ದಂತವ್ರಿಗೆ ತಾವು ಹೇಳ್ಕೊಡ್ಬಹುದಾ? ಖಂಡಿತ ಸರ್, ಖಂಡಿತ. ಈ ತರದೆಲ್ಲ ಮರೆತು ಹೋಗ್ತಾ ಇರತಕ್ಕಂತ ಖಾದ್ಯಗಳ ಬಗ್ಗೆ ಹೇಳ್ಕೊಡ್ಬೋದಲ್ಲ? ಖಂಡಿತ ಸರ್, ನಾನು ಕಲ್ತಿದ್ದು, ನಾನು ಒಂದು ನಮ್ಮ ಅಜ್ಜಿಯಿಂದ ಇದನ್ನೆಲ್ಲ ಸುಮಾರು ಕಲಿತೆ, ಮತ್ತೆ ನಮ್ಮ ಅತ್ತೆ ನನಗೆ ತುಂಬಾನೇ ಚೆನ್ನಾಗಿ ನನಗೆ ಹೇಳ್ಕೊಟ್ಟಿದ್ದಾರೆ. ಈ ಮರೆತು ಹೋಗದಿರೋಂತ ಖಾದ್ಯ ಇರ್ಬೋದು ಅಥವಾ ಅಡುಗೆ ಮನೆಯಲ್ಲಿ ಹೇಗೆ ನಾವು ಯಾವ ರೀತಿ ಅಡುಗೆ ಪ್ರೀತಿಯಿಂದ ಹೇಗೆ ಅಡುಗೆ ಮಾಡಬೇಕು ಅಂತ. ಸೊ ಹಾಗಾಗಿ ನಾನು ಖಂಡಿತ ಯಾರು ಬಂದ್ರು ಕೂಡ ಯಾವ್ದವ್ರಿಗೆ ಇಷ್ಟ ಇದೆ ನನಗೆ ಗೊತ್ತಿರೋಂಥದನ್ನ ನಾನು ಹೇಳ್ಕೊಡ್ತೀನಿ. ಈಗ ಇದ್ರ ಬಗ್ಗೆ ಮಾಹಿತಿ ಹೆಚ್ಚಾಗಿ ಬೇಕು ಅಂತ ಹೇಳಿದ್ರೆ, ಕಲಿಬೇಕು ಅಂತ ಹೇಳಿದ್ರೆ, ನಿಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ ಸರ್? ನನಗೆ ಸಂಪರ್ಕ ಮಾಡಬೇಕು ಅಂದ್ರೆ ನಂದು ಫೋನ್ ನಂಬರ್ ಕೊಡ್ತೀನಿ, ಆ ಫೋನ್ ನಂಬರ್ಗೆ ಫೋನ್ ಮಾಡ್ಕೊಂಡು ಬಂದ್ರೆ ಖಂಡಿತ ನಾನು ಹೇಳ್ಕೊಡ್ತೀನಿ. ಫೋನ್ ನಂಬರ್ ಹೇಳಿ ಒಂದ್ಸರಿ. 8037100022. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 8037100022. ಒಳ್ಳೆದು ಸ್ನೇಹ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮರೆತು ಹೋದಂತ ಕೆಲವೊಂದು ಖಾದ್ಯಗಳಾದ ನುಚ್ಚಿನ ಉಂಡೆ, ರಾಗಿ ಹಾಲ್ಬಾಯಿ, ದೊಡ್ಡಪತ್ರೆ ತಂಬುಳಿ, ಗೋಧಿ ಹಿಟ್ಟಿನ ಗುಲ್ಪಾವಟೆ, ಇವುಗಳನ್ನ ಮಾಡುವಂಥದ್ದು ಹೇಗೆ, ಇವುಗಳ ಮಹತ್ವ ಏನು, ಯಾವ ಕಾಲದಲ್ಲಿ ಇವು ಒಳ್ಳೆ ಚೆನ್ನಾಗಿ ಸೊಗಸಾಗಿ ಮಾಡಿಕೊಳ್ಬಹುದು ಅನ್ನುವಂಥ ವಿಚಾರಗಳನ್ನ ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಟ್ರಿ. ಈ ಸಾಲಿನ ಈ ಮರೆತು ಹೋದ ಖಾದ್ಯಗಳ ಸ್ಪರ್ಧೆಯಲ್ಲಿಯೂ ಕೂಡ ತಾವು ತೃತೀಯ ಬಹುಮಾನವನ್ನ ಪಡೆದಂತವರು. ತಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಹೇಳ್ತಾ, ಈ ಎಲ್ಲಾ ಖಾದ್ಯಗಳನ್ನು ಕೂಡ ಮಾಡುವ ಬಗೆಯನ್ನ ತಿಳಿಸಿಕೊಟ್ಟಂತಹ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಮರೆತು ಹೋಗುತ್ತಿರುವ ವಿವಿಧ ಖಾದ್ಯಗಳ ತಯಾರಿಕೆ ಮತ್ತು ಮಹತ್ವ ಈ ಕುರಿತು ಹಾಸನದ ವಿದ್ಯಾನಗರದ ಎಸ್ಬಿ ಸ್ನೇಹ ಅವರೊಂದಿಗೆ ಸಂದರ್ಶನ ಮೂಡಿಬಂತು. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಳೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಸಕಲೇಶಪುರ ತಾಲೂಕು ವ್ಯಾಪ್ತಿಯಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಾಗಿದ್ದು, ಸಕಲೇಶಪುರ ತಾಲೂಕಿನ ಬೆಳಗೋಡು ಹೋಬಳಿಯ ಲಕ್ಕುಂದ, ಕಿರುವಾಲೆ, ಹೆಬ್ಬನಹಳ್ಳಿ, ರಾಜೇಂದ್ರಪುರ, ಕಸಬಾ ಹೋಬಳಿಯ ಸುಳ್ಳಕ್ಕಿ, ಮೇಗಲಕೆರೆ, ಹಾನುಬಾಳು ಹೋಬಳಿಯ ಕಾಡುಮನೆ, ಮಲ್ಲಗದ್ದೆ ಗ್ರಾಮಗಳ ಆಸುಪಾಸಿನಲ್ಲಿ ಕಾಡಾನೆಗಳ ಚಲನವಲನಗಳು ಕಂಡುಬಂದಿರುತ್ತವೆ. ಪ್ರತಿದಿನ ಬೆಳಗ್ಗೆ ಆನೆ ಕಾರ್ಯಪಡೆ ಇಟಿಎಫ್ ಮತ್ತು ಕ್ಷಿಪ್ರ ಕಾರ್ಯಪಡೆ ತಂಡ ಆರ್ಆರ್ಟಿ ಕಾಡಾನೆಗಳನ್ನು ಹಿಮ್ಮೆಟ್ಟಿಸುವ ಕ್ಯಾಂಪಿನ ಎಡಿಸಿ ಸಿಬ್ಬಂದಿಗಳು ಕಾಡಾನೆಗಳ ಚಲನವಲನಗಳಿರುವ ಪ್ರದೇಶಗಳ ಮಾಹಿತಿಯನ್ನು ಧ್ವನಿವರ್ಧಕದ ಮೂಲಕ ನೀಡುತ್ತಿರುತ್ತಾರೆ. ಕಾಡಾನೆಗಳು ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಹೆಚ್ಚಾಗಿ ಸಂಚರಿಸುವುದರಿಂದ ಕಾಫಿ ತೋಟಗಳಿಗೆ ಕೆಲಸಕ್ಕೆ ಬೆಳಗ್ಗೆ 8 ಗಂಟೆಯ ನಂತರ ತೆರಳಬೇಕೆಂದು ಹಾಗೂ ಸಂಜೆ 4 ಗಂಟೆಯ ಒಳಗಾಗಿ ಕೆಲಸ ಮುಗಿಸಿಕೊಂಡು ಮನೆಗೆ ಹಿಂದಿರುಗಬೇಕೆಂದು ಅರಣ್ಯ ಇಲಾಖೆ ಸೂಚಿಸಿದೆ. ಕಾಡಾನೆಗಳ ಚಲನವಲನಗಳು ಕಂಡುಬಂದಲ್ಲಿ ಸಾರ್ವಜನಿಕರು ಇಲಾಖೆಗೆ ಮಾಹಿತಿ ನೀಡಬೇಕೆಂದು ಕೋರಲಾಗಿದೆ. ದೂರವಾಣಿ ಸಂಖ್ಯೆಗಳು ಹೀಗಿವೆ: ಇಟಿಎಫ್ ಕಂಟ್ರೋಲ್ ರೂಮ್ 9480817460. ಸಂಪರ್ಕ ಸಂಖ್ಯೆ ಮತ್ತೊಮ್ಮೆ 9480817460. ಇದುವರೆಗೂ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮ ಮೂಡಿಬಂತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ಕೇಳುಗರೆ, ರಾಗಿ ಬಗ್ಗೆ ಆಗಾಗ್ಗೆ ಮಾತಾಡಬೇಕು, ವಿಚಾರ ತಿಳಿಸ್ಬೇಕಂತ ಅನ್ಕೊಂಡು ಬಹಳ ಇಷ್ಟವಾಗ್ತದೆ. ಯಾಕಂದ್ರೆ ರಾಗಿ ಅಷ್ಟೊಂದು ಒಳ್ಳೆಯ ಬೆಳೆ, ಪೌಷ್ಟಿಕದಾಯಕವಾದ ಧಾನ್ಯ, ಆರೋಗ್ಯ ಕಾಪಾಡಲಿಕ್ಕೂ ಅಗ್ರಗಣ್ಯವಾಗಿ ಕೆಲಸ ಮಾಡುತ್ತೆ. ಅದರಲ್ಲೂ ದುಡಿಯುವ ರೈತರಿಗಂತೂ ರಾಗಿ ತುಂಬಾ ಸಹಾಯಕ. ರಾಗಿಯಲ್ಲಿರುವ ನಾರಿನ ಅಂಶ ಇತರೆ ಬೆಳೆಗಳಲ್ಲಿ ಕಡಿಮೆನೆ. ರಾಗಿಯಲ್ಲಿ 11.5 ಗ್ರಾಮು 100 ಗ್ರಾಮ್ನಲ್ಲಿ ನಾರಿನ ಅಂಶ ಇರುತ್ತೆ. ಅಕ್ಕಿಯಲ್ಲಿ 0.4 ಅಂದ್ರೆ 25 ಪಟ್ಟು ಅಕ್ಕಿಗಿಂತ ಹೆಚ್ಚು ನಾರಿನಂಶ ರಾಗಿಯಲ್ಲಿದೆ. ಅದರಂತೆ ರಾಗಿಯಲ್ಲಿ ಕ್ಯಾಲ್ಸಿಯಂ 344 ಮಿಲಿಗ್ರಾಂ ಇದೆ, ಅಕ್ಕಿಯಲ್ಲಿ 10-20 ಮಿಲಿಗ್ರಾಂ. ಎಷ್ಟಾಯ್ತು? 12 ಪಟ್ಟು ಹೆಚ್ಚಾಯ್ತು ಕ್ಯಾಲ್ಸಿಯಂ ರಾಗಿಯಲ್ಲಿ ಅಕ್ಕಿಗಿಂತ. ಇದರಂತೆ 5 ಪಟ್ಟು ಹೆಚ್ಚು ಕಬ್ಬಿಣ, 4 ಪಟ್ಟು ಹೆಚ್ಚು ಕೊಬ್ಬಿನ ಅಂಶ ರಾಗಿಯಲ್ಲಿದೆ ಅಕ್ಕಿಗಿಂತ. ಅಕ್ಕಿಗಿಂತ 2.5 ಪಟ್ಟು ಹೆಚ್ಚು ಶಕ್ತಿಯನ್ನ ರಾಗಿ ನೀಡುತ್ತೆ. ಅಕ್ಕಿಗಿಂತ ರಾಗಿಯಲ್ಲಿ 3.5 ಪಟ್ಟು ಹೆಚ್ಚು ಸರ್ಕರ ಪಿಷ್ಟಗಳಿದ್ದಾವೆ. ಹೀಗೆ ಅಕ್ಕಿಗಿಂತ ರಾಗಿ ಸತ್ವಾಂಶಗಳಲ್ಲಿ ಮುಂದು. ಮಧುಮೇಹಿಗಳಿಗೂ ರಾಗಿ ಅಪೇಕ್ಷಣೀಯ. ಇನ್ನು ಬೆಳೆಯೋದಂತೂ ಬಲು ಸುಲಭ. 1 ಎಕರೆಗೆ ಬೇಕಾಗುವ ನೀರು ಭತ್ತಕ್ಕೆ ನಾವು ಬಳಕೆ ಮಾಡಿಕೊಳ್ತೀವಲ್ಲ, ರಾಗಿಗೆ ಎಷ್ಟು ಬೇಕಾದೀತು ಯೋಚನೆ ಮಾಡಿ. ಭತ್ತ ಹೇರಳವಾಗಿ ನೀರನ್ನು ಬಯಸುತ್ತೆ, ರಾಗಿ ಅದರ ಕಾಲು ಭಾಗ ಅಲ್ಲ, 10% ನೀರಿದ್ರೂ ಸಾಕು. 4-6 ಸಾರಿ ಮಳೆ ಬಂದ್ರೆ ಸಾಕು, ರಾಗಿ ಭೋಗವಾಗಿ ಬೆಳೀತದೆ. ಇತ್ತೀಚಿನ ತಂತ್ರಜ್ಞಾನದಲ್ಲಿ ಭತ್ತವನ್ನು ಕಮ್ಮಿ ನೀರಿನಲ್ಲೂ ಬೆಳ್ಕೊಳ್ಬಹುದು ಅಂತ ಅನ್ಕೊಂಡು ಹೇಳಲಾಗ್ತಾ ಇದೆ. ಆದರೂ ಎಷ್ಟೋ ಜನ ಅದರತ್ತ ಗಮನ ಹರಿಸಲಿಲ್ಲ. ಬಿಳಿ ಅಕ್ಕಿಗಿಂತ ಕೆಂಪು ಅಕ್ಕಿ ಸತ್ವಾಂಶಗಳಲ್ಲಿ ಮುಂದು. ರೈತ ಬಾಂಧವರೇ, ಬರೀ ಜನರಿಗಲ್ಲ, ರಾಗಿ ದನಕರುಗಳಿಗೂ ಹಿತವಾದ ಬೆಳೆ. ರಾಗಿಯ ಮೇವು ಇದೆಯಲ್ಲ, ದನಕರುಗಳು ಇಷ್ಟಪಟ್ಟು ಅದನ್ನು ತಿಂತವೆ, ಆರೋಗ್ಯಕ್ಕೂ ಅದು ಬಹು ಹಿತ. ರಾಗಿ ಕಾಳು ಅಷ್ಟು ಸುಲಭವಾಗಿ ಕೆಡೋದಿಲ್ಲ. ಬರೀ 5-10 ವರ್ಷ ಅಲ್ಲ, ಸುಮಾರು 100-200 ವರ್ಷಗಳ ಕಾಲ ರಾಗಿ ಕಾಳನ್ನ ಕೆಡದಂತೆ ಇಟ್ಕೊಳ್ಬಹುದು ಅಂತ ಅನ್ಕೊಂಡು ಹೇಳಲಾಗ್ತಾ ಇದೆ. ಭತ್ತ ಅಥವಾ ಅಕ್ಕಿ ಎಷ್ಟು ವರ್ಷ ಇಟ್ಕೊಳ್ಬಹುದು ನೋಡಿ. ಹೀಗೆ ರಾಗಿಗೂ ಮತ್ತು ಭತ್ತಕ್ಕೂ ಎಷ್ಟು ವ್ಯತ್ಯಾಸಗಳಿದ್ದಾವೆ. ರಾಗಿ ಪರಿಸರಕ್ಕೆ ಪೂರಕವಾದದ್ದು, ರಾಸಾಯನಿಕ ಗೊಬ್ಬರ, ರಾಸಾಯನಿಕ ವಿಷಯಗಳನ್ನ ಬಳಸ್ತಲೇ ಧಾರಾಳವಾಗಿ ಬೆಳ್ಕೊಳ್ಬಹುದು. ತಕ್ಕಷ್ಟು ಫಲವತ್ತತೆ ಮಾಡಿಟ್ಬಿಟ್ರೆ ಮಣ್ಣನ್ನ ರಾಗಿ ತುಂಬಾ ಹುಲ್ಸಾಗಿ ಬೆಳೀತದೆ, ಒಳ್ಳೆ ಇಳುವರಿಯನ್ನು ಪಡ್ಕೊಳ್ಬಹುದು. ಕೇವಲ 4-6 ಚೀಲ ಅಲ್ಲ, 8-10 ಚೀಲ ಅಲ್ಲ, 10-20 ಚೀಲ ಇಳುವರಿಯನ್ನ 1 ಎಕರೆ ಪ್ರದೇಶದಲ್ಲಿ ಪಡ್ಕೊಂಡಿರೋರು ಇದಾರೆ. ಈಗಲೂ ಆರಾಮಾಗಿ ಒಳ್ಳೆ ಇಳುವರಿಯನ್ನ ಗಳಿಸುತ್ತಿರುವ ರೈತರನ್ನ ಕಾಣಬಹುದು. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ಇದುವರೆಗೆ ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ ಕೇಳಿದಿರಿ. ಪ್ರಾಯೋಜಿಸಿದವರು ನೋ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ. ಆಕಾಶವಾಣಿ ಹಾಸನ. ಇದೇ 23ರಂದು ಸಕಲೇಶಪುರದಲ್ಲಿ ಹಮ್ಮಿಕೊಳ್ಳುತ್ತಿರುವ ಕಾಫಿ ಬೆಳೆಗಾರರ ಬೃಹತ್ ಸಮಾವೇಶ ಮತ್ತು ವಾರ್ಷಿಕ ಮಹಾಸಭೆ ಕುರಿತ ಮಾಹಿತಿ. ಪ್ರಾಯೋಜಕರು ಕರ್ನಾಟಕ ಬೆಳೆಗಾರರ ಒಕ್ಕೂಟ ಸಕಲೇಶಪುರ. ಪ್ರೀತಿಯ ಕೇಳುಗರೇ, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕರ್ನಾಟಕ ಬೆಳೆಗಾರರ ಒಕ್ಕೂಟ ಬೆಳೆಗಾರರ ಸಮಾವೇಶವನ್ನ ಹಮ್ಮಿಕೊಂಡಿದೆ. ಸಮಾವೇಶದಲ್ಲಿ ಏನೆಲ್ಲ ವಿಶೇಷತೆಗಳು ಇದ್ದಾವೆ ಅನ್ನುವಂಥದ್ದನ್ನ ತಿಳಿಸಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಕೆಬಿ ಕೃಷ್ಣಪ್ಪ ಅವರು. ಕೃಷ್ಣಪ್ಪ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ 23ರಂದು ಹಮ್ಮಿಕೊಂಡಿರುವ ಬೆಳೆಗಾರರ ಸಮಾವೇಶದಲ್ಲಿ ಏನೆಲ್ಲ ವಿಶೇಷ ಆಕರ್ಷಣೆಗಳಿರುತ್ತೆ? ಈಗ ನಾವು ಇದೇ ತಿಂಗಳು 23ನೇ ತಾರೀಕು ಹಮ್ಮಿಕೊಂಡಿರುವ ಸಮಾವೇಶದಲ್ಲಿ ಬಹಳ ಮುಖ್ಯವಾಗಿ ಬೆಳೆಗಾರರಿಗೆ ತಾಂತ್ರಿಕ ಮಾಹಿತಿ ಬೇಕು, ಯಂತ್ರೋಪಕರಣ ಉಪಯೋಗ ಹೇಗೆ ಬಳಸ್ಕೊಳ್ಬೇಕು ಅನ್ನೋದು. ಈಗಾಗಲೇ ಕಾರ್ಮಿಕ ಕೊರತೆ ತುಂಬಾ ಇದೆ, ಹವಾಮಾನ ವೈಪರೀತ್ಯದಿಂದ ಕಾಫಿ ಬೆಳೆ ಕ್ವಾಲಿಟಿ ಕಳ್ಕೊಂಡಂತ ಸಂದರ್ಭ ಇದೆ. ಈ ಸಂದರ್ಭದಲ್ಲಿ ಕಾಫಿನ ಹೇಗೆ ನಾವು ಗುಣಮಟ್ಟವನ್ನು ಕಾಪಾಡಬೇಕು, ಅದಕ್ಕೆ ಯಾವ ಯಂತ್ರೋಪಗಳನ್ನು ಬಳಸಬೇಕು, ಯಾವ ಮಾಹಿತಿ ಬೇಕು ಎಂಬತಕ್ಕದ್ದನ್ನ ಅವತ್ತಿನ ದಿವಸ ಎಲ್ಲಾ ಮಾಹಿತಿಗಳನ್ನು ಒದಗಿಸೋದಕ್ಕೆ ಹಲವಾರು ಸ್ಟಾಲ್ಗಳನ್ನ, ಕೆಲವು ಯಂತ್ರೋಪಗಳ ಪ್ರದರ್ಶನವನ್ನು ಕೂಡ ಏರ್ಪಡಿಸಿದ್ದೇವೆ. ಅದರ ಸದುಪಯೋಗವನ್ನು ತಾವು ಪಡ್ಕೊಳ್ಬೇಕು ಮತ್ತೆ ನಮ್ಮ ಗುಣಮಟ್ಟವನ್ನು ಹೆಚ್ಚೋದಕ್ಕೆ ತಾವು ಅವಕಾಶಗಳನ್ನು ಮಾಡಿಕೊಳ್ಬೇಕು ಅಂತ ನಾನು ಈ ಟೈಮ್ನಲ್ಲಿ ತಮ್ಮನ್ನ ಮನವಿ ಮಾಡ್ಕೊಳ್ತೇನೆ. ವಿಚಾರ ಸಂಕಿರಣದಲ್ಲಿ ಏನೆಲ್ಲ ವಿಚಾರಗಳು ಪ್ರಸ್ತಾಪ ಆಗುತ್ತೆ? ವಿಚಾರ ಸಂಕಿರಣದಲ್ಲಿ ನಾವು ಏನು ಸರ್ಕಾರದ ಮುಂದೆ ಬೇಡಿಕೆಗಳನ್ನು ಇಟ್ಟಿದ್ದು ಆ ವಿಚಾರಗಳನ್ನೆಲ್ಲ ನಾವು ಅವರಿಗೆ ಬಂದಂತಹ ಸಚಿವರುಗಳಿಗೆ ಮನವಿ ಹೇಳ್ಕೊಳ್ತೇವೆ. ಹೇಳ್ಕೊಂಡಾಗ ಅವರಿಂದ ಏನು ಉತ್ತರ ಬರುತ್ತೆ ಅಂತ ನಿಮ್ಮ ಮೆಲ್ಲಗಳ ಸಮ್ಮುಖದಲ್ಲಿ ಅವರು ಕೊಟ್ಟಂತ ಉತ್ತರ ಅದು ಯಾವತ್ತೂ ಒಂದು ಉತ್ತಮವಾಗಿರ್ತದೆ, ಅದನ್ನು ಅವರು ಫಲಪ್ರದ ಮಾಡೋಕ್ಕೆ ಪ್ರಯತ್ನ